यस्य कस्य च धर्मस्य यस्य कस्य च धर्मस्य रहेण भगवान् असौ सुखमाव्रियते नित्यम् सुखमाव्रियते नित्यम् दुःखं विव्रियते सदा दुःखं विव्रियते सदा यस्य कस्य च धर्मस्य यस्य कस्य च धर्मस्य ग्रहेण भगवान् असौ ग्रहेण भगवान् असौ भगवन्तनन्न ಮುಚ್ಚಿ ಹಾಕಿಸಿಕೊಳ್ಳುವುದು ಭಾರಿ ಸುಲಭ. ಭಗವಂತನನ್ನು ತೆರೆದುಕೊಳ್ಳುವುದು ಭಾರಿ ಕಷ್ಟ. ಸುಲಭವಾಗಿ ನಾವು ಮುಚ್ಚಿ ಹಾಕ್ಬಿಡ್ತೀವಿ. ಮುಚ್ಚಿ ಹಾಕಲ್ಪಡ್ತಾನೆ ಸುಲಭವಾಗಿ. ಯಾವುದೋ ಒಂದು ವಿಷಯ, ಒಂದು ವಸ್ತು, ಅವುಗಳಲ್ಲೇ ನಮ್ಮ ವ್ಯಾಮೋಹ, ಅಷ್ಟರ ಮಟ್ಟಿಗೆ ಭಗವಂತನ ಮುಚ್ಚಾಗ್ಬಿಡುತ್ತೆ. ಇಂತಹ ಸಹಸ್ರ ಕೋಟಿ ವ್ಯಾಮೋಹಗಳಿವೆ. ಅದು ಸ್ವಲ್ಪ ಈಗ ಅದೇ ಭಗವಂತನನ್ನು ಇವುಗಳಿಂದ ಬಿಡುಗಡೆ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟ. ದುಃಖಂ ವಿವ್ರಿಯತಿ ಸದಾ, ಬಹಳ ಕಷ್ಟದಿಂದ ಬಿಡುಗಡೆ ಮಾಡಬೇಕು. ಏಕೆಂದರೆ ಯಸ್ಯ ಕಸ್ಯ ಚ ಧರ್ಮಸ್ಯ, ದ್ವೈತ ವಸ್ತು, ದ್ವಯ ವಸ್ತು, ದ್ವಯ ಪದಾರ್ಥ, ಕಿಂಚಿತ್ ಭೇದ, ಉದರಂ ಅಂತರಂ ಕುರುತೆ ಅಥ ತಸ್ಯ ಭಯಂ ಭವತಿ. ಕಿಂಚಿತ್ತು ಇಷ್ಟು ಇಷ್ಟು ಅಂತ ಭೇದ ಮಾಡಿಟ್ಬಿಟ್ರೆ ಸಾಕು, ಭಗವಂತ ಮುಚ್ಚಬಹುದು. ವಿವ್ರಿಯತೆ ಆವ್ರಿಯತೆ, ಭಗವಂತನು ಮುಚ್ಚಬಿಡ್ತಾನೆ. ಸೊ ಯಸ್ಯ ಕಸ್ಯ ಚ ಧರ್ಮಸ್ಯ ಅಸೌ ಭಗವಾನ್ ಗ್ರಹೇಣ, ಈ ಭಗವಂತನ ಸ್ಥಾನದಲ್ಲಿ ಯಾವುದಾದರೂ ಅನ್ಯ ಒಂದು ಧರ್ಮವನ್ನು ನಾವು ತಂದುಕೊಂಡರೂ ಕೂಡ ಇದ್ದ ಭಗವಂತನು ಸಹಜವಾದ ಸ್ಥಿತಿಯನ್ನು ಮರೆಯಾಗಿಬಿಡ್ತಾನೆ. ಹೇಳ್ತಾರೆ, ಸೂರ್ಯನನ್ನು ಅಲ್ಲಗಳಿದಕ್ಕೆ ಎಷ್ಟು ಕ್ಷಣ ಬೇಕು? ಒಂದು ಕ್ಷಣವೂ ಬೇಡ. ಸೂರ್ಯ ಇಲ್ಲ ಅಲ್ಲಿಗೆ ಎಷ್ಟು ಕಣ್ಣು ಮುಚ್ಚಿಬಿಟ್ರೆ ಸೂರ್ಯ ಇಲ್ಲ. ಅದೇ ಸೂರ್ಯ ಇದಾನೆ ಅಂತ ಗುರುತಿಸ್ಲಿಕ್ಕೆ ನಿಮಗೆ ದೃಷ್ಟಿ ಬೇಕು. ಇಲ್ಲ ಅನ್ನೋದು ಮಾಡಲಿಕ್ಕೆ ನಮಗೇನು ಬೇಕು? ಬರೀ ಮುಚ್ಚಿಬಿಟ್ರೆ ಸಾಕು, ಕೈಯಿಂದನೂ ಬೇಕಾಗಿಲ್ಲ, ಸುಮ್ಮನೆ ರೆಪ್ಪೆ ಮುಚ್ಚಿಬಿಟ್ರೆ ಸಾಕು. ಸೂರ್ಯ ಇಲ್ಲೇ ಇಲ್ಲ, ಸೂರ್ಯ ಬಂದೇ ಇಲ್ಲ. ಯಾವ ಸೂರ್ಯ ನೀವು ಮಾತಾಡ್ತೀರಿ? ಏ ಕಣ್ ತೆರೆಯೋ ಅಂತೀರಿ. ಸೂರ್ಯನೇ ಬಂದಿಲ್ಲ ಅನ್ನೋ ಕಣ್ ತೆರೆದ ಉಪಯೋಗ ಏನು? ಈಗ ಇವನಿಗೆ ಎಷ್ಟು ಕಷ್ಟ ಗೊತ್ತಾ? ಎಷ್ಟು ಕಷ್ಟ? ರೆಪ್ಪೆ ಬಿಡಿಸಿದ್ರೆ ಸೂರ್ಯ ಇದ್ದಾನೆ. ಈಗ ಆ ಇದ್ದ ಸೂರ್ಯನನ್ನು ಮುಚ್ಚಿ ಹಾಕ್ಲಿಕ್ಕೆ ಎಷ್ಟು ಬೇಕು? ಒಂದು ರೆಪ್ಪೆ ಮುಚ್ಚೋದಷ್ಟೇ. ಈಗ ಅದೇ ಸೂರ್ಯನ ಇದಾನೆ ಅಂತ ಇವನು ಕನ್ವಿನ್ಸ್ ಮಾಡಬೇಕು ಅಂತಂದರೆ ಇವನು ಮೊದಲೇ ಹಿಡ್ಕೊಂಬಿಟ್ಟಾನ. ಏನು? ಸೂರ್ಯ ಬಂದಿಲ್ಲ. ಅಲ್ಲಪ್ಪ, ನೀನು ಕಣ್ ತೆರೆದು ನೋಡಿದ್ರೆ ಸಾಕು ಸೂರ್ಯ ಇದಾನೆ ಎಲ್ಲ ಗೊತ್ತಾಗ್ತದೆ. ಅವನು ಬಂದೇ ಇಲ್ಲ ಅಂದಮೇಲೆ ನಾನು ಕಣ್ ತೆರೆಯೋದು ಯಾಕೆ? ಇವನು ಎಂಥ ಕುರುಡ ಇವ? ಹಾಂ ಹಾಂ, ಕಣ್ಣಿದ್ದು ಕುರುಡ. ಇವನು ಕಣ್ಣಿದ್ದು ಕುರುಡ. 99 ಭಾಗದ ನಾವೆಲ್ಲರೂ ಕೂಡ ಭಗವಂತನ ವಿಷಯದಲ್ಲಿ ಕಣ್ಣಿದ್ದು ಕುರುಡರು. ಹೇ ಅದಕ್ಕೆ ಹೋದರೆ ದುಃಖಂ ವಿವ್ರಿಯತೆ ಸದಾ. ಬಹಳ ಕಷ್ಟದಿಂದ ಬಹಳ ಬಹಳ ಅಡೆತಡೆಗಳನ್ನು ನಾವು ದಾಟಿ ಅವನು ಗುರುತಿಸಬೇಕಾಗ್ತದೆ. ಬಹಳ ಕಷ್ಟದಿಂದ ಅವ ಕಾಣ್ತಾನೆ, ಸುಖವಾಗಿ ಮುಚ್ಚಿ ಹಾಕಲ್ಬಿಡ್ತಾನೆ. ನಾವು ಭಾಷ್ಯ ಮಾಡಿಲ್ಲ, ಮಾಡಿದ್ದೀವಿ. ಯಸ್ಮಾತ್ ಯಸ್ಯ ಕಸ್ಯಚಿತ್ ದ್ವಯ ವಸ್ತುನಃ ಧರ್ಮಸ್ಯ ಗ್ರಹೇಣ ಗ್ರಹಣಾವೇಶೇನ. ಮಿಥ್ಯಾ ಅಭಿನಿವಿಷ್ಟತಯಾ ಸುಖಂ ಆವ್ರಿಯತೆ ಅನಾಯಾಸೇನ ಆಚ್ಛಾದ್ಯತೆ ಇತ್ಯರ್ಥಃ. ಯಸ್ಮಾತ್ ಯಾಕೆ ಅಂತ ನಾನು ಹೇಳ್ತೇನೆ ನಿಮಗೆ. ಏಕೆಂದರೆ ಯಸ್ಯ ಕಸ್ಯಚಿತ್ ದ್ವಯ ವಸ್ತುನಃ, ದ್ವಯ ವಸ್ತು ಅಂದರೆ ದ್ವೈತ ವಸ್ತು. ದ್ವೈತ ವಸ್ತು ಅಂದರೆ ನನ್ನ ಹೊರತುಪಡಿಸಿ ಇರುವಂತಹ ಯಾವುದೇ ವಸ್ತು, ಯಾವುದೇ ವಿಷಯ, ಯಾವುದೇ ಬಣ್ಣ, ಯಾವುದೇ ಗುಣ, ಯಾವುದೇ ಕ್ರಿಯಾ ನನ್ನ ಹೊರತುಪಡಿಸಿ. ನನ್ನ ಮೀರಿ ಅಥವಾ ನನ್ನ ಸರಿಸಮವಾಗಿ ಅಥವಾ ನನಗಿಂತ ಕಡಿಮೆ, ಅದು ದ್ವೈತ ವಸ್ತು ಅಂತ ಅನಿಸ್ಕೊಳ್ತದೆ. ದ್ವೈತ ವಸ್ತು ಅಂದ್ರೇನು? ವಸ್ತುವನ್ನು ಹೊರತುಪಡಿಸಿ ಇನ್ನೊಂದು ವಸ್ತು ಇದೆ ಅಂದಾಗ ಅದು ದ್ವೈತ ವಸ್ತು. ನಾನು ಎನ್ನುವುದು ಒಂದು ವಸ್ತು, ನಾನು ಎನ್ನುವುದು ಒಂದು ವಸ್ತು, ಹೊರತುಪಡಿಸಿ ಇನ್ನು ಯಾವುದೇ ವಸ್ತು ಇರಲಿ, ಯಾವುದೇ ಜೀವ ಇರಲಿ, ಯಾವುದೇ ಪದಾರ್ಥ ಇರಲಿ, ಯಾವುದೇ ಪ್ರಾಣಿ ಪಕ್ಷಿ ಇರಲಿ, ಎಲ್ಲವೂ ಕೂಡ ಹೊರತುಪಡಿಸಿ ಹೊರತುಪಡಿಸಿ ಹೊರತುಪಡಿಸಿ. ಈ ಹೊರತುಪಡಿಸಿರುವಂತಹ ಏನು ದ್ವಯ ವಸ್ತು ಇದೆಯೋ, ಕಸ್ಯಚಿತ್ ದ್ವಯ ವಸ್ತುನಃ ಧರ್ಮಸ್ಯ ಗ್ರಹೀಣ. ಹಿಡ್ಕೊಂಬಿಡ್ತಾನೆ. ಹೇಗೆ ಹಿಡ್ಕೊತಾನವ? ಮಿಥ್ಯಾ ಅಭಿನಿವಿಷ್ಟತೆಯ, ಮೋಹದಿಂದ ಹಿಡ್ಕೊಂಬಿಡ್ತಾನೆ. ಯಾವಾಗ ತನ್ನ ಹೊರತುಪಡಿಸುವ ಇನ್ನೊಂದು ಯಾವುದೋ ಒಂದು ವಸ್ತು, ಒಂದು ಜೀವ, ಒಂದು ಪದಾರ್ಥ ಅದು ಇದೆ, ಅದು ಸತ್ಯವಾಗಿಯೂ ಇದೆ, ಅದು ಮಿಥ್ಯಾ ಆಗಿದ್ದರೂ ಕೂಡ ಅದು ಸತ್ಯ ಅಂತ ಅವನು ತೋರ್ತಾನೆ. ಇದು ಯಾಕಾದೀತು? ಸರ್ಪ ಇದೆ ಅಲ್ಲಿ, ಸರ್ಪ ಇದೆ. ಇಲ್ಲಪ್ಪ, ಅಲ್ಲಿ ಬರೀ ರಜ್ಜು ಮಾತ್ರ ಇರೋದು, ನಿಮಗೆ ತಲೆ ಕೆಟ್ಟಿದೆ, ನನ್ನನ್ನು ಕೊಲ್ಲಬೇಕು ಅಂತ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. ಅಲ್ಲೇನಿದೆ? ಸರ್ಪವೇ ಇದೆ ಅನ್ನುವ ಅಭಿನಿವಿಷ್ಟ, ಅದರಲ್ಲಿ ಅವನು ಅತಿ ಮೋಹಾಸಕ್ತನಾಗಿದ್ದಾನೆ. ಅವಾಗೇನಾಗ್ತದೆ? ಸುಖಂ ಆವ್ರಿಯತೆ, ಅಸಹಜವಾದ ಆನಂದ ಆವ್ರಿಯತೆ, ಅದು ಮುಚ್ಚಿ ಹಾಕಲ್ಪಡುತ್ತದೆ. ಮುಚ್ಚಿ ಹಾಕಲಿಕ್ಕೆ ಏನೇನು ಮಾಡಿವಿ? ಏನು ಮಾಡಬೇಕಾಗಿಲ್ಲ, ಅನಾಯಾಸ. ಯಾವ ಕಷ್ಟವೂ ಇಲ್ಲದೆ, ಯಾವ ಪ್ರಯತ್ನವೂ ಇಲ್ಲದೆ ಅದು ಆನಂದ ಏನಾಗ್ಬಿಡ್ತದೆ? ಆಚ್ಛಾದ್ಯತೆ, ಮುಚ್ಚಿ ಹಾಕಲ್ಪಡುತ್ತದೆ. ಹಾಗಾದರೆ ನಮ್ಮೆಲ್ಲರ ಸಹಜವಾದ ಆನಂದ ಮುಚ್ಚಿ ಹಾಕಬೇಕಾದರೆ ಏನು ಕಾರಣ? ಆವರಣ. ನಮ್ಮೆಲ್ಲರ ಅದು ದ್ವೈತ ಭಾವ ಇರಲಿ, ದ್ವಯ ಭಾವ ಇರಲಿ, ಅಥವಾ ನಮ್ಮೆಲ್ಲರ ಸಹಜವಾದ ಸುಖ ಇರಲಿ, ಈ ನಮ್ಮ ಸಹಜವಾದ ಸುಖ ಯಾವುದು? ಧಾತು ಪ್ರಸಾದ ಅಂತ ಒಂದ್ಸಲ ಕರೆದಿದ್ದಾರೆ ಉಪನಿಷತ್ತಿನಲ್ಲಿ. ಇದೇ ಉಪನಿಷತ್ತಿನಲ್ಲಿ ಕೂಡ ಕರೆದಿದ್ದಾರೆ. ಏನು ಧಾತು? ಸ್ವಭಾವ ಅಂತ ಕರೆದಿದ್ದಾರೆ, ಧರ್ಮ ಅಂತ ಕರೆದಿದ್ದಾರೆ. ಸುಖವು ನಮ್ಮ ಧರ್ಮ, ಸುಖವು ನಮ್ಮ ಸಹಜತೆ. ಸಹಜವಾದ ಈ ಸುಖ ಇದು ಹೊರತುಪಡಿಸಿ ದ್ವೈತ ಇದೆ ಅನ್ನುವ ಭಾವ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಈ ಸುಖ ಮುಚ್ಚಾಕಿರ್ತದೆ. ಇಲ್ಲ, ವೈಕುಂಠದಲ್ಲಿದೆ ಮತ್ತು ನೀನು ಅದೇ ಮಗ್ಗಿಯೊಳಗೆ ಒಂದೇ ಎರಡ ಒಂದ್ಲ ಎರಡರೊಳಗೆ ಒಂದೇ ಬಂತೆ. ಏಕೆಂದರೆ ಪೂರ್ವದಲ್ಲಿಯೂ ಕೂಡ ದ್ವೈತ ಭಾವನೆ ಇಟ್ಕೊಂಡಾಗ ಏನು ಹೇಳ್ತಾ ಇದ್ದಿ, ಹೊರತುಪಡಿಸಿ ಅದಕ್ಕೆ ಅಸ್ತಿತ್ವ ಇದೆ, ನನಗೆ ಅದನ್ನು ಹೊರತುಪಡಿಸಿ ಬೇರೆ ಅಸ್ತಿತ್ವ ಇದೆ. ನಿನ್ನ ಈ ದ್ವೈತ ಭಾವ ಅನ್ನೋದೇನಿದೆಯೋ ಇದು ದ್ವಯ ಉಪಲಬ್ಧಿ ನಿಮಿತ್ತ, ಇದನ್ನು ನಿಮಿತ್ತ ಮಾಡಿಕೊಂಡು ಆವರಣಂ ಆವರಣಂ. ಏನು ಆವರಣಂ? ಮುಚ್ಚಾಕೋದು. ಏನನ್ನು ಮುಚ್ಚಾಕಿದೆ? ಆ ಸುಖ ಸ್ವರೂಪವನ್ನು ಮುಚ್ಚಿ ಹಾಕಿದೆ. ಏನನ್ನು ನಿಮಿತ್ತ ಮಾಡಿಕೊಂಡು? ಕ್ಲಿಯರ್ ಇದೆ ನೋಡ್ರಿ, ದ್ವಯ ಉಪಲಬ್ಧಿ ನಿಮಿತ್ತ ಹೀ ತತ್ರ ಆವರಣಂ ನ ಯತ್ನಾಂತರಂ ಅಪೇಕ್ಷತೆ. ಬೇರೆ ಇನ್ನು ಯಾವ ಪ್ರಯತ್ನವನ್ನು ಅದು ಬಯಸೋದಿಲ್ಲ, ಯಾವ ಪ್ರಯತ್ನವೂ ಬಯಸೋದಿಲ್ಲ. ಸುಮ್ಮನೆ ಸುಮ್ಮನೆ ದ್ವೈತ ಅದ ಅಂದ್ಬಿಡು ಸಾಕು, ಭಗವಂತ ಏನಾಗ್ತಾನೆ ಮುಚ್ಚ. ಇನ್ನ ದ್ವೈತ ಫಿಲಾಸಫಿ, ದ್ವೈತ ಮಠ, ಇನ್ನು ದ್ವೈತ ಸಂಪ್ರದಾಯ, ಅವೆಲ್ಲ ಏನೆಲ್ಲ ಮಾಡಿರ್ಬೋದು ನಮಗೆ, ಚಪ್ಪಡಿ ಕಲ್ಲು ಹಾಕಿ ಹೋಗ್ತಾವೆ. ಒಂದೊಂದೊಂದೊಂದು ಬಂದು ಚಪ್ಪಡಿ ಕಲ್ಲು ಹಾಕಿ ಹೋಗ್ತಾವೆ, ಕಾಲ ಮೇಲಲ್ಲ ತಲೆ ಮೇಲೆ. ಹಾಂ, ಬರೀ ಈ ಕ್ಲೀನ್ ಹೇಳೋದು. ದ್ವಯ ಉಪಲಬ್ಧಿ ನಿಮಿತ್ತ ಹೀ ತತ್ರ ಆವರಣಂ, ಅಲ್ಲಿ ಏನು ಮುಚ್ಚಿ ಹಾಕಿದೆ? ಬರೇ ದ್ವಯ ಉಪಲಬ್ಧಿ, ದ್ವೈತ ಇದೆ. ಯಾರೋ ದ್ವೈತ ದ್ವೈತ ಟ್ರೈನು ದ್ವೈತ ಬಸ್ಸು ಅಂತ ಹೇಳೋದಿಲ್ಲ, ಹಂಗ್ಯಾರು ಹೇಳ್ತಾರನ? ದ್ವೈತ ನಾಯಿ, ದ್ವೈತ ರಾಮಿಯ, ದ್ವೈತ ಸ್ವಾಮಿಯ, ಹಂಗ್ಯಾರು ಹೇಳೋದಿಲ್ಲ. ಮತ್ತು ಏನದು ನಿಟ್ ನಾಯಿ ಇದೆ, ನಾಯಿ ಇದೆ, ಆ ಅಲ್ಲಿ ನಾಯಿ ಇದೆ ಅನ್ನೋ ಒಂದು ಭಾವದಲ್ಲಿ ನೀನು ಏನು ಒಪ್ಕೊಂಡ್ಬಿಟ್ಟಿ, ಈಗ ದ್ವೈತನ ಒಪ್ಕೊಂಡ್ಬಿಟ್ಟಿ. ವ್ಯಾವಹಾರಿಕ ಶಬ್ದದಲ್ಲಿ ಒಪ್ಪೋದು ಬೇರೆ, ವಾಸ್ತವಿಕತೆಯಿಂದ ಒಪ್ಕೊಂಬೋದು ಬೇರೆ. ನಾವು ವಾಸ್ತವಿಕತೆಯಿಂದನೇ ಒಪ್ಕೋತೀವಿ ಯಾವಾಗಲೂ. ಎಷ್ಟು ಮಜಾ ಅದ ನೋಡ್ರಿ, ಈಗ ರಾಮುಗೆ ಊಟ ಹಾಕಬೇಕು, ವ್ಯಾವಹಾರಿಕ ರಾಮುಗೆ ವ್ಯಾವಹಾರಿಕ ಊಟ ಹಾಕ್ತೀವಿ ಅಂತ ಹೇಳ್ತೇವೆ ನಾವು, ಇಲ್ಲೋದಿಲ್ಲ. ವೆರಿ ಗುಡ್. ಆಮೇಲೆ ದ್ವೈತ ರಾಮುಗೆ ದ್ವೈತ ಊಟವನ್ನು ಹಾಕ್ತೀನಿ ಅಂತ ಹೇಳ್ತೀವಿ, ಅದು ಇಲ್ಲ. ಮತ್ತೇನಂತ ಹೇಳ್ತಾನೆ, ಭಾವದ ಭಾವದಲ್ಲಿ ಏನಿದೆ, ಭಾವದಲ್ಲಿ ಏನಿದೆ, ಅದು ಒಂದು ಪ್ರಾಣಿ, ಅದಕ್ಕೂ ಸುಖ ದುಃಖ ಜೀವ ಇದೆ, ಹಸಿವು ನಿರಡಿಕೆಗಳಿವೆ, ನಮಗೆ ಊಟವೋ ಹಾಗೆ ಅದಕ್ಕೂ ಊಟ, ನಾವು ಮಾಡ್ಕೊಂಡಾದರೂ ತಿಂತೀವಿ, ಮಾರ್ಕೆಟ್ಗೆ ಹೋಗಿ ಕೊಂಡ್ಕೊಂಡಾದರೂ ತಿಂತೀವಿ, ಅದು ಪಾಪ ಎರಡೂ ಮಾಡಲಿಕ್ಕಾಗೋದು, ಹೀಗಾಗಿ ನಾವು ಅದಕ್ಕೆ ಊಟ ಹಾಕ್ತೀವಿ. ಪೂರಾ ದ್ವೈತ ಭಾವ ಅಂದರೆ, ಬಾಯಿಂದ ನಾವು ದ್ವೈತ ಅಂತ ಹೇಳದೆ ಹೋದರು, ಬಾಯಿಂದ ನಾವು ವ್ಯವಹಾರ ಅಂತ ಹೇಳದೆ ಹೋದರು, ನಮ್ಮ ಭಾವದಲ್ಲಿ ದ್ವೈತವೇ ಇದೆ. ನೋ ಪ್ರಾಬ್ಲಮ್. ಆ ಭಾವದಲ್ಲಿ ದ್ವೈತ ಇರೋದನ್ನು ಅಲ್ಲಿ ಭಾವದಲ್ಲಿ ಸುಖ, ಸಹಜವಾದ ಸುಖ ಅನ್ನೋದು ಇಟ್ಕೊಂಡ್ಬಿಡಿ. ಸಹಜವಾದ ಆನಂದ ಭಗವಂತ ಅಂತ ಇಟ್ಕೊಂಡ್ಬಿಡಿ. ಅದನ್ನು ಅವ್ರು ಹೇಳ್ತಾರೆ. ಆದರೆ ಅಷ್ಟು ಸುಲಭವಾಗಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆ? ಆಯಾಸ. ಮುಚ್ಚಾಕೋದು ಅನಾಯಾಸ. ಆ ಮುಚ್ಚಳಿಕೆ ತೆಗೆಯೋದು ಭಾರಿ ಆಯಾಸ. ಎಷ್ಟು ಜನ್ಮಾಂತರದ ನಾಯೋ ನನ್ನ ಹತ್ರ ಬಂದು ಕೂತ್ಕೊಂಡದ, ಊಟ ಕೊಡ್ರಿ ಅಂತ ಹೇಳ್ತದ, ಓ ಅಂತ ಕೂಗ್ತ. ಇಷ್ಟು ಮಜಾವ ನಿನ್ನ ನಾಯಿ, ರಾತ್ರಿ ಕೂತಿ ಮೇಲಿಂದ ಡಮ್ಮದ ಜಿಗಿತು. ಕೆಲಸ ರಾತ್ರಿ ಬಂದು ಗಲಾಟೆ ಮಾಡ್ತಾವೆ, ಎರಡು ಮೂರು ಗಂಟೆಗೆಲ್ಲ ಗಲಾಟೆ ಮಾಡ್ತಾವೆ. ನನಗೆ ಹಂಗೆ ಹಾಗೆ ನಾನು ಅಂದ್ಕೊಂಡಿರಲಿಲ್ಲ. ಅದು ಜಿಗಿದ್ರೆ ಇದು ನಾ ಏನು ಮಾಡ್ತ ಅಂತ ಹಿಂಗೆ ಕಿಟಕಿ ಇದರಿಂದ ಗ್ಲಾಸಿಂದ ಓ ಓ ತಂಡ ಪಿಂಡಗಳು ಅಷ್ಟೇ. ನಾ ಗ್ಲಾಸಿಂದ ನೋಡಿದೆ ಅದು ಏನು ಮಾಡ್ತದೆ, ಇಲ್ಲೇ ಕುಳ್ ಮಲ್ಕೊಂಡೋದಲ್ಲ ಏನು ಮಾಡ್ತದೆ. ಓ ಮುಚ್ಚಳಿಕೆ ಅನಾಯಾಸವಾಗಿ ಹೋಗ್ತದೆ. ಆ ಮುಚ್ಚಳಿಕೆಯನ್ನು ತೆರೆಯೋದು ಜನ್ಮ ಜನ್ಮಾಂತರದಿಂದ. ನಮ್ಮನ್ನು ಮುಚ್ಚಿ ಹಾಕುವಂಥ ಎಲ್ಲ ವಾಸನೆಗಳನ್ನೂ ನಾವು ತೆರಿಬೇಕು, ಅವಳೆಲ್ಲವನ್ನೂ ಬದುಕಿ ಸರಿಸ್ಬೇಕು. ಆ ಕಷ್ಟ ಏಕೆ? ಅನಾದಿ ಅನಿರ್ವಾಚ್ಯ, ಹೌದಲ್ಲ? ಅವಕ್ಕೆ ಸಂಖ್ಯೆ ಅನ್ನೋದಿಲ್ಲ. ಅದಕ್ಕೆ ತಿಳಿಯೋದು ಹೆಂಗೆ? ಅದರ ಮೂಲಕ್ಕೆ ಹೋಗಬೇಕು. ಅಜ್ಞಾನ ಅಜ್ಞಾನ ಕಳ್ಕೋಬೇಕು, ಅಜ್ಞಾನ ಕಳ್ಕೋಬೇಕು. ಮೂಲಭೂತವಾದ ಕಾರಣವನ್ನು ನಾಶ ಮಾಡ್ಕೋಬೇಕು. ಇವೆಲ್ಲ ಸಿಂಪ್ಟಮ್ಸು. ಇವೆಲ್ಲ ಸಿಂಪ್ಟಮ್ಸ್, ಸುಮ್ಮನೆ ಲಕ್ಷಣಗಳಷ್ಟೇ. ಏನಂತಾರೆ, ಲಿಂಗಗಳು. ಮೂಲಭೂತ ಕಾರಣ ಏನು ಅಂತ ಯಾರೂ ಎಕ್ಸ್ಪೋಜರ್ ಪಡೆದಿಲ್ಲ, ಆ ವಿಷಯದ ಪರಿಚಯವನ್ನು ಹೊಂದಿಲ್ಲ. ಹೇಗೆ ಹೊಂದಲಿಕ್ಕೆ ಸಾಧ್ಯ? ಎಂದರೆ ಹೋಗಿ ಶಾಸ್ತ್ರ ಅಧ್ಯಯನ ಮಾಡಿದ್ರೆ ತಾನೇ ಗುರುಮುಖೇನದು ಶ್ರವಣ ಮಾಡಿದರೆ ಗೊತ್ತಾಗ್ತದೆ. ಸೊ ಈ ಪ್ರಕಾರವಾಗಿ ಇವನು ದ್ವಯ ಉಪಲಬ್ಧಿ ನಿಮಿತ್ತಂ ಹೀ, ದ್ವೈತ ಇರುವುದರಿಂದಲೇ ದ್ವೈತವು ಪ್ರಾಪ್ತವಾಗಿರುವುದ ಉಪಲಬ್ಧಿ, ದ್ವೈತವು ಪ್ರಾಪ್ತವಾಗಿರುವುದರಿಂದಲೇ. ಏನು ಪ್ರಾಪ್ತಿ? ದ್ವೈತವನ್ನು ಒಪ್ಪಿಕೊಂಡಿರುವುದರಿಂದಲೇ. ಮತ್ತು ಸಹಜ ಒಪ್ಪಿಕೊತೀವಿ, ನೀ ಬೇರೆ ನಾ ಬೇರೆ, ಆ ತಟ್ಟೆ ಬೇರೆ ಈ ತಟ್ಟೆ ಬೇರೆ, ಆ ಲೋಟ ಬೇರೆ ಈ ಕಾಫಿ ಬೇರೆ, ಇದು ಇವ್ರು ಕುಡಿದ ಕಾಫಿ ಅದು ಅವ್ರು ಕುಡಿದ ಕಾಫಿ, ಎಷ್ಟು ಸಹಜ. ಕಿಂಚಿತ್ತ ನಾವು ಏನು ಪ್ರಯತ್ನನೂ ಮಾಡೋದಿಲ್ಲ ಅದ್ರ ಬಗ್ಗೆ. ದ್ವಯಭಾವ, ಓ ದ್ವಯ ಉಪಲಬ್ಧಿ ನಿಮಿತ್ತ ಹೀ ತತ್ರ ಆವರಣಂ. ಏನಾಗಿದೆ ಅಲ್ಲಿ? ಮುಚ್ಚಳಿಕೆ ಆಗಿದೆ. ನ ಯತ್ನಾಂತರಂ ಅಪೇಕ್ಷತೆ, ಬೇರೆ ಇನ್ನು ಯಾವ ಪ್ರಯತ್ನವನ್ನು ಅದು ಬಯಸುವ. ಯತ್ನಾಂತರಂ, ಬೇರೆ ಇನ್ನು ಯಾವ ಪ್ರಯತ್ನವನ್ನು ಅದು ಬಯಸುವುದಿಲ್ಲ. ಸಹಜವಾಗಿ ಮುಚ್ಚಳಿಕೆ ಆಗಿದೆ. ದುಃಖಂಚ ದುಃಖಂಚ ವಿವ್ರಿಯತೆ ವಿವ್ರಿಯತೆ ಪ್ರಕಟೀಕ್ರಿಯತೆ ಪ್ರಕಟೀಕ್ರಿಯತೆ ಪರಮಾರ್ಥ ಜ್ಞಾನಸ್ಯ ಪರಮಾರ್ಥ ಜ್ಞಾನಸ್ಯ ದುರ್ಲಭತ್ವಾತ್ ದುರ್ಲಭತ್ವಾತ್. ಸೋ ಇವನು ಅನಾಯಾಸವಾಗಿ ಮುಚ್ಚಲ್ಪಡುತ್ತಾನೆ. ಆಮೇಲೆ ಏನಾಗ್ತಾನೆ? ಪ್ರಕಟೀಕ್ರಿಯತೆ, ಕಥಂ ಪ್ರಕಟೀಕ್ರಿಯತೆ? ದುಃಖಂ ಚ ವಿವ್ರಿಯತೆ. ವಿವ್ರಿಯತೆ ಅಂದರೆ ಪ್ರಕಟೀಕ್ರಿಯತೆ, ಪ್ರಕಟೀಕ್ರಿಯತೆ ಅಂದರೆ ವ್ಯಕ್ತವಾಗೋದು, ಸ್ಪಷ್ಟವಾಗೋದು, ಕಂಡುಬರೋದು. ಹೇಗೆ ಕಂಡುಬರ್ತಾನೆ? ದುಃಖದಿಂದ. ಮುಚ್ಚಳಿಕೆ ಹೆಂಗಾಗ್ತದೆ? ಸುಲಭವಾಗಿ ಸುಲಭವಾಗಿ ಮುಚ್ಚಲ್ಪಡ್ತಾನೆ, ಕಷ್ಟದಿಂದ ತೆರೆಯಲ್ಪಡ್ತಾನೆ. ಯಾಕೆ ಹಿಂಗೆ ಹೇಳ್ತೀರಿ? ನಾವೇ ಹೇಳಿದ ಮಾತಾ ಇಲ್ಲಿ ಹೇಳ್ತಾರೆ ನೋಡಿ, ಪರಮಾರ್ಥ ಜ್ಞಾನ ದುರ್ಲಭತ್ವ. ನೀವು ಹ್ಞೂ ಅನ್ನೋದ್ರೆ ಬೇರೆ ದಾರಿನೇ ಇಲ್ಲ ನಿಮಗೆ, ಹ್ಞೂ ಅನ್ನಲೇಬೇಕು. ನಿಮಗೆ ಸಿಗೋ ಜ್ಞಾನ, ನಮಗೆಲ್ಲರಿಗೂ ಸಿಗೋ ಜ್ಞಾನ ಎಲ್ಲ ವ್ಯಾವಹಾರಿಕ ಜ್ಞಾನ ಅಷ್ಟೇ. ಸ್ವಲ್ಪ ತೂಕ ಜಾಸ್ತಿ ಅಂದರೆ ಧಾರ್ಮಿಕ ಜ್ಞಾನ. ವ್ಯಾವಹಾರಿಕ ಧಾರ್ಮಿಕ ಜ್ಞಾನ ಬಿಟ್ಟು ಆಚೆಗೆ ಪರಮಾರ್ಥ ಜ್ಞಾನಸ್ಯ ದುರ್ಲಭತ್ವಾತ್. ಪುರಾಣ ಸಿಗ್ತಾವೆ, ಹರಿಕತೆ ಸಿಗ್ತಾವೆ, ಪವಾಡಗಳು ಸಿಗ್ತಾವೆ, ಹೊಗಳಿಕೆಗಳು ಸಿಗ್ತಾವೆ, ಆಡಂಬರಗಳು ಸಿಗ್ತಾವೆ, ಹಬ್ಬಗಳು ಸಿಗ್ತಾವೆ, ಎಲ್ಲ ಸಿಗ್ತವೆ. ಈಗಂತೂ ಅತಿ ಸುಲಭವಾಗಿ ಸಿಗ್ತಾವೆ ಎಲ್ಲ. ಆದರೆ ಪರಮಾರ್ಥ ಜ್ಞಾನ ದುರ್ಲಭತ್ವ. Other day that Swami was talking about you are the problem and you are the solution. ನಿನಗೆ ನೀನೇ ಸಮಸ್ಯೆ ಆಗಿದ್ದೀಯ ಮತ್ತು ನಿನಗೆ ನೀನೇ ಪರಿಹಾರವಾಗಿದ್ದೀಯ. ಇಂಗ್ಲೀಷ್ನೊಳಗೆ ಒಂದು ಮೂರ್ನಾಲ್ಕು ವಾಕ್ಯ ಮಾತಾಡಿದೆ. ನಾನು ಕೂತ್ಕೊಂಡು ವಿಚಾರ ಮಾಡಿದೆ, ಇವರು ಫಿಲಾಸಫಿ ಹಿಂಗೆ ಹೇಳೋದಿಲ್ಲ. ಲಿಂಗಾಯತ್ ಫಿಲಾಸಫಿ ಹಿಂಗೆ ಹೇಳೋದಿಲ್ಲ. ಸೊ ಯಾರ ಫಿಲಾಸಫಿಯಲ್ಲಿ ಈ ಫಿಲಾಸಫಿ ಇಲ್ಲ ಆದರೂ ಅವರ ಮುಖದಿಂದ ಬರ್ತದಂದ್ರೆ ಅದು ಸಹಜವೋ ಅಸಹಜವೋ? ಸಹಜ ಅಲ್ರಿ, ಇದು ಅಸಹಜ. ಇರೋದು ಒಂದು ಎರಡು ಕೋಣೆ ಮನೆ, ಒಂದು 15-20 ಜನರ ಆರಾಮ ಇಟ್ಕೋತೀನಿ ಅಂತಂದ್ರೆ ಅಸಹಜ ಆಯ್ತಿಲ್ಲ? ನಿನ್ನ ಫಿಲಾಸಫಿ ಏನು? ಎರಡು ಕೋಣೆ ಮನೆ, 2BHK, ಕರೆಕ್ಟಾ? 2BHK ನನ್ನ ಮನೆ, 2BHK 15-20 ಮಂದಿ ಆರಾಮಾಗಿ ಬರ್ಬೋದು. ಏನು ರೀ ನಿಮ್ಮ ರೂಮ್ ಸೈಜ್ ಅರೇ ಏನದು? 8-10 ಅದ. ಇಷ್ಟು ಅಸಹಜವಾದದ್ದು. ಅಸಹಜವಾದ ಪ್ರವಚನಗಳು, ಅಸಹಜವಾದಂತಹ ವ್ಯಾಖ್ಯಾನಗಳು, ಅಸಹಜವಾದಂತಹ ಟೀಚಿಂಗ್ಸ್ಗಳು ಎಲ್ಲೆಲ್ಲಿಯೂ ನಮಗೆ ಲಭ್ಯ ಇವೆ. ಆದರೆ ಪಾರಮಾರ್ಥಿಕವಾದ ಪರಮಾರ್ಥ ಜ್ಞಾನಸ್ಯ ದುರ್ಲಭತ್ವಾದ, ಈ ಪಾರಮಾರ್ಥಿಕ ಜ್ಞಾನ ಭಾರಿ ದುರ್ಲಭ, ಭಾರಿ ದುರ್ಲಭ. ಈವನ್ ಟು ದಿಸ್ ಎಕ್ಸ್ಟೆಂಟ್, ಈಗ ಬ್ಯಾಂಗ್ಳೂರಿನಲ್ಲಿ ನೀವು ನಿಜವಾಗಲೂ ಇಂದಿನ ಕಾರ್ಯಕ್ರಮಗಳು ಅಂತ ಪಟ್ಟಿ ತೆಗೆದು ನೋಡಿದರೆ ಕಡಿಮೆ ಕಡಿಮೆ 150 ಪ್ರೋಗ್ರಾಮ್ಸ್ಗಳನ್ನು ಕೊಡ್ತಾರೆ. ಅದರೊಳಗೆ 140 ಕಡೆಗೆ ಭಗವದ್ಗೀತಾ ಉಪನಿಷತ್ತುಗಳು ಉಪನ್ಯಾಸ ನಡೆಸಿರ್ತಾರೆ. ಅವ ನೀವು ಅಂತೀರಿ ಏನು ದುರ್ಲಭ ನೋಡ್ರಿ, ಎಷ್ಟು ಸುಲಭವಾಗಿ ಸಿಗ್ತದೆ ನೀವು ಅಂತೀರಿ. ಆದರೆ ನಾವು ಅದನ್ನು ದುರ್ಲಭ ಅಂತ ಯಾಕೆ ಕರಿತೀವಿ ಅಂತಂದರೆ, ಯಾಕೆ ಭಗವತ್ಪಾದರು ಅದನ್ನೂ ಕೂಡ ದುರ್ಲಭ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಅಲ್ಲಿ ಟೀಚಿಂಗ್ ಮೆಥಡ್ಸ್ ಇಲ್ಲ, ಅಲ್ಲಿ ಸಂಪ್ರದಾಯ ಇಲ್ಲ. ಆತ್ಮ ಅನಾತ್ಮ ಮಾತಾಡಿದಷ್ಟಕ್ಕೆ ಅದು ಪ್ರವಚನ ಆಗೋದಿಲ್ಲ. ಬರೀ ಶಬ್ದ, ಆತ್ಮ ಪರಮಾತ್ಮ, ಪರಮಾತ್ಮನ ಜ್ಞಾನ ಪಡ್ಕೋಬೇಕು, ಪರಮಾತ್ಮನಿಗಾಗಿ ಸಾಧನೆ ಮಾಡಬೇಕು, ಅಮಾನಿತ್ವಾದ ಸಾಧನೆಗಳು ಪರಮಾತ್ಮನ ಪಡ್ಕೊಳಕ್ಕಿವೆ ಅಂತ ಹಿಂಗೆ ನಾವು ಹೇಳ್ತಾ ಹೋಗೋದರಿಂದ ಅದು ಫಿಲಾಸಫಿ ಆಗೋದಿಲ್ಲ. ಫಿಲಾಸಫಿ ಯಾವಾಗ ಸಿದ್ಧ ಆಗ್ತದೆ? ಒಂದೇ ಒಂದು ಶಬ್ದದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಿರಿ. ಯಾವಾಗ ಸಿದ್ಧ ಆಗ್ತದೆ? ಜೀವ ಈಶ್ವರಲ್ಲಿಯ ಐಕ್ಯವನ್ನು ತೋರಿಸಿದಾಗ ಮಾತ್ರ ಫಿಲಾಸಫಿ ಸಿದ್ಧ ಆಗ್ತದೆ. ಪ್ರತಿನಿತ್ಯವೂ ಅದನ್ನು ತೋರಿಸ್ಬೇಕಾಗಿಲ್ಲ, ಆದರೆ ಅದೇ ನಮ್ಮ ಹೃದಯದಲ್ಲಿ ಅದೇ ಗುರಿ ಇರಬೇಕು. ಅದು ಸಿಗೋದು ದುರ್ಲಭ ಅಂತ ಇಲ್ಲಿ ಭಗವತ್ಪಾದರು ಹೇಳ್ತಾರೆ. ಅದು ಸಿಗೋದು ದುರ್ಲಭ. ಅದು ಅಂದರೆ ಯಾವುದು? ಅಸೌ ಭಗವಾನ್. ಈ ಪ್ರಕಾರವಾದ ಪಾರಮಾರ್ಥಿಕ ಪರಮಾತ್ಮ ಜ್ಞಾನ ಏನಿದೆಯೋ ಅದು ಸಿಗೋದು ಅತಿ ದುರ್ಲಭ. ಅಸೌ ಭಗವಾನ್, ಅಸೌ ಅಂದರೆ ಈ ಪ್ರಕಾರ. ಈ ಪ್ರಕಾರ ಅಂದರೆ ಯಾವ ಪ್ರಕಾರ? ಮೇಲೆ ಹೇಳಿದ್ದೆ ನೋಡಿ, ಪರಮಾರ್ಥ ಜ್ಞಾನ, ಪಾರಮಾರ್ಥಿಕ ಪರಮಾತ್ಮ ಜ್ಞಾನ, ಧಾರ್ಮಿಕ ವ್ಯಾವಹಾರಿಕ. ಠೀಕ, ನಾವು ಗುಡಿ ಕಟ್ಸಿದ್ವಿ ವ್ಯಾವಹಾರಿಕ, ಅದನ್ನು ಧಾರ್ಮಿಕ ಅಂತ ನಾ ಕರೆಯೋದಿಲ್ಲ ಈಗಿನ ಕಾಲಕ್ಕೆ. ಈಗ ನಾ ಎಷ್ಟು ಕಷ್ಟಪಡ್ತಾಯಿದ್ದೀನಿ ನನಗೆ ಗೊತ್ತು. ಹೀಗೆ ಧಾರ್ಮಿಕ ಅಂದರೆ ಎಲ್ಲ ಹಿಂದೂಗಳು ಕೂಡಿ ರಕ್ಷಣೆ ಮಾಡಬೇಕಲ್ಲ. ಹರಡಿದ್ರು ನಾವು ಹರಡಿದ್ವಿ, ದಕ್ಷಿಣಾಮೂರ್ತಿನೂ ತಂದಿ. ಈಗ ಹೋಗ್ತಾವೆ, ವರ್ಷ ಆರು ತಿಂಗಳ ಎರಡು ವರ್ಷಕ್ಕೆ ಹೋಗ್ತಾವೆ. ಮುಂದೇನು ಮಾಡೋದು ಅಂದರೆ ವ್ಯವಹಾರ ಆತಿಲ್ಲ. ಮತ್ತೊಂದು ನೆಪದಿಂದ ಇನ್ನೊಂದು ಯಾರು ತಂದುಕೊಡ್ಬೇಕು, ತಂದಿಡಬೇಕು. ಅವು ಧಾರ್ಮಿಕ ಕ್ಷೇತ್ರ ಆಗಬೇಕಾಗಿತ್ತಲ್ಲ, ದೇವಸ್ಥಾನ ಧಾರ್ಮಿಕ ಕ್ಷೇತ್ರವಾಗಬೇಕಾಗಿತ್ತು. ಧಾರ್ಮಿಕ ಕ್ಷೇತ್ರ ಅಂದರೆ ಎಲ್ಲ ಧರ್ಮಿಗಳು ಅದನ್ನು ರಕ್ಷಿಸಬೇಕು, ಅವಾಗ ಧಾರ್ಮಿಕ ಕ್ಷೇತ್ರವಾಗ್ತದೆ. ಧರ್ಮಿಗಳೆಲ್ಲ ರಕ್ಷಿಸಬೇಕು. ಧರ್ಮಿಗಳು ಅಂದರೆ ಯಾರು? ಧರ್ಮವನ್ನು ಒಪ್ಪಿಕೊಂಡವರು ಧರ್ಮಿಗಳು. ರೆಫರೆನ್ಸ್ನಲ್ಲಿ ಹಿಂದೂ ಧರ್ಮ ಅಂತ ಒಪ್ಪಿಕೊಂಡವರು ಹಿಂದೂ, ಅವರು ಧರ್ಮಿಗಳು ಆಗ್ತಾರೆ. ಹಿಂದೂ ಧರ್ಮ ಒಪ್ಪಿಕೊಂಡ್ರೆ ಮೈ ಮೇಲೆ ಬರ್ತದೆ, ಏಕೆಂದರೆ ಮೈನಾರಿಟಿ ಆಗುವುದಿಲ್ಲ. ಹಿಂದೂ ಧರ್ಮ ಮೆಜಾರಿಟಿ ಆಗಿಬಿಡ್ತದೆ, ನಮ್ಮ ಸೌಲಭ್ಯ ಸಿಗುವುದಿಲ್ಲ. ಹಿಂದೂ ಧರ್ಮ, ನನ್ನ ಧರ್ಮ ಹಿಂದೂ ಧರ್ಮ ಅಂತ ಒಪ್ಕೊಂಬೋದೇ ಭಾರಿ ಕಷ್ಟ ಆಗಿಬಿಟ್ಟದೆ. ಆದರೂ ಹೆಂಗೋ ಮಾಡಿ ಒಪ್ಪಿಸಿದ್ವಿ, ತೆಗೆದುಬಿಟ್ಟು ಇವರು ಏನು ಮಾಡಿದ್ರು, ಆ ಕಡೆಗೆ ನೀವು ಲಿಂಗಾಯತರು ನೀವು ಹಿಂದೂಗಳಲ್ಲ ಅಂತ ಕೊಡಗಿನವ್ರು ಶುರು ಮಾಡ್ಯಾರ. ಈಗ ಕೊಡಗಿನವ್ರು ಶುರು ಮಾಡ್ಯಾರ, ನಮ್ಮ ಧರ್ಮಕ್ಕೂ ಹಿಂದೂ ಧರ್ಮಕ್ಕೂ ಏನೂ ಸಂಬಂಧ ಇಲ್ಲ, ನಾವು ಕೊಡಗು ಧರ್ಮ ಕುರುಗಿ ಕೊಡಗು ಧರ್ಮ, ಕೊಡಗು ಧರ್ಮ ನಮ್ಮದು. ನಮ್ಮ ಆಚರಣೆನೇ ಬೇರೆ, ನಮ್ಮ ದೇವತೆಗಳೇ ಬೇರೆ, ಅದು ಬೇರೆ ಇದು ಬೇರೆ, ನಮ್ಮ ಉಡುಗೆ ತೊಡುಗೆಗಳು ಬೇರೆ, ನಿಜವರೇ ಬೇರೆ ಬೇರೆ ಅದವರು. ಆದರೂ ನಾವೆಲ್ಲರೂ ಒಂದಾಗಿದ್ವಿ. ಈ ಕೋತಿ ಒಡೆದು ಹಾಕಿ ಎಲ್ಲ ಎಲ್ಲರೂ ಬ್ರಾಹ್ಮಣರೇ ನಾವು ಹಿಂದೂಗಳಲ್ಲ ಅಂತ ಕೂತ್ಕೊಂಡವ್ರು. ಈಗ ನಾವು ಹಿಂದೂಗಳಲ್ಲ, ನಾವು ಬ್ರಾಹ್ಮಣ ಧರ್ಮ. ಇದೇ ಬ್ಯಾಗ್ರೌಂಡೋ ಎಲ್ಲಿವರೆಗೂ ಹೋಗ್ತದೆ ಗೊತ್ತಿಲ್ಲ. ಅಂದರೆ ಇವೆಲ್ಲ ಸಾಕಷ್ಟು ಸಿಗ್ತಾವೆ, ಆದರೆ ಪಾರಮಾರ್ಥಿಕ ಜ್ಞಾನ ಸಿಗೋದಿಲ್ಲ, ದುರ್ಲಭತ್ವ ಆತ. ಕಂಟಿನ್ಯೂ ಮಾಡೋಣ. ಆತ್ಮಾ ಅದ್ವಯಃ ದೇವ ಇತ್ಯರ್ಥಃ. ಅದ್ವಯ ದೇವ, ಆತ್ಮ ಯಾರಿವನು? ಅದ್ವಯ ದೇವ, ಚಂದ್ರ. ಅದ್ವಯ ದೇವ ಅಂದರೆ ಎರಡಿಲ್ಲದೇ ಇರುವಂತಹ ಪರಮಾತ್ಮನು. ಯಾವ ಪರಮಾತ್ಮನಲ್ಲಿ ಎರಡೆನ್ನುವುದು ಇಲ್ಲವೋ ಆ ಪರಮಾತ್ಮನು ಅದ್ವಯ ದೇವ. ಆತ್ಮ ಅದ್ವಯ ದೇವ. ಅತಃ ಹಾಗಾದ್ರೆ ಹೇಗೆ ತಿಳ್ಕೋಬೇಕು ಇದನ್ನ? ದ್ವಯ ಮೊಬೈಲು, ದ್ವಯ ಬಟ್ಟೆ, ದ್ವಯ ವೃಕ್ಷ, ದ್ವಯ ಪ್ರಾಣಿಗಳು, ದ್ವಯ ಪಕ್ಷಿ. ಆತ್ಮ ಅದ್ವಯ. ಓ, ಅವನ್ನೆಲ್ಲ ನಾವು ತಿಳ್ಕೊತೇವೆ, ನಮ್ಮ ಇಂದ್ರಿಯಗಳ ಪ್ರತ್ಯಕ್ಷವಾಗಿ ಅನುಭವದಿಂದ ತಿಳ್ಕೊತೀವಿ. ಇದನ್ನ ಹೇಗೆ ತಿಳ್ಕೊಬೋದು? ಹೇಳ್ತಾರೆ, ಅತಃ ವೇದಾಂತೈಹಿ ಆಚಾರ್ಯೈಶ್ಚ ಬಹುಶಃ ಉಚ್ಯಮಾನಃ ಅಪಿ ನೈವ ಜ್ಞಾತುಂ ಶಕ್ಯಃ ಇತ್ಯರ್ಥಃ. ಸಾಕಷ್ಟು ವೇದಾಂತ ಉಪನ್ಯಾಸಗಳನ್ನು, ಪ್ರವಚನಗಳನ್ನು, ವ್ಯಾಖ್ಯಾನಗಳನ್ನು ಆಚಾರ್ಯಶ್ಚ ಆಚಾರ್ಯರ ಮುಖದಿಂದ ಬಹಳಷ್ಟು ಉಚ್ಚಮಾನಃ ಅಪಿ ಎಷ್ಟು ಕೇಳಿದ್ರು ಕೂಡ ಜ್ಞಾತುನ ಶಕ್ಯ, ನಾವು ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದರರ್ಥ ಸಾಕಷ್ಟು ಕೇಳಬೇಕು ಅಂತರ್ಥ. ಪಾರಮಾರ್ಥಿಕ ಜ್ಞಾನ ಆಗಬೇಕು ಅಂತಂದರೆ ಸಾಕಷ್ಟು ಪ್ರವಚನ, ಸಾಕಷ್ಟು ಆಖ್ಯಾನ, ಸಾಕಷ್ಟು ಉಪಾಖ್ಯಾನ, ವ್ಯಾಖ್ಯಾನ ಇವನ್ನೆಲ್ಲ ನಾವು ಕೇಳಬೇಕು. ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕು. ಆ ಮೂಲಕವಾಗಿ ಇದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಅದು ಇಲ್ಲದೆ ಹೋದರೆ ನೈವ ಜ್ಞಾತುಂ ಶಕ್ಯ, ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟ ಮಾಡಿ ಅದಕ್ಕಾಗಿ ಒಂದು ಕೋಟ್ ಕೊಡ್ತಾರೆ. ಆಶ್ಚರ್ಯೋ ವಕ್ತ ಕುಶಲೋಸ್ಯ ಲಬ್ಧ ಇತಿ ಶ್ರುತಿ ಕಾಟಕೋಪನಿಷತ್. ಏನಂತ ಹೇಳಿದೆ ಕಾಟಕೋಪನಿಷತ್ತು? ಇಂತಹ ಪರಬ್ರಹ್ಮ ಸ್ವರೂಪ ಯಾವುದು ಕಣ್ಣಿಗೆ ಕಾಣೋದಿಲ್ಲ, ಕಿವಿಗೆ ಕೇಳೋದಿಲ್ಲ, ಇಂದ್ರಿಯಗಳಿಗೆ ಪ್ರತ್ಯಕ್ಷವಾಗಿ ಲಭ್ಯ ಇಲ್ಲ, ಇಲ್ಲ ಎನ್ನುವುದಿಲ್ಲ, ಇದೆ ಇದೆ ಅಂತ ಹೇಳಿಕ್ಕೂ ಆಗೋದಿಲ್ಲ, ಇಲ್ಲ ಅಂತ ಹೇಳಿಕ್ಕಾಗೋದಿಲ್ಲ, ಇದ್ದು ಇಲ್ಲ ಅಂತ ಹೇಳಿಕ್ಕಾಗೋದಿಲ್ಲ. ಇಂಥ ಎಷ್ಟೋ ವರ್ಷನ್ಸ್ ಇವೆ, ಅವನು ಮುಂದಿನ ಶ್ಲೋಕದಲ್ಲಿ ಬರ್ತವೆ. ಇಷ್ಟು ಇರೋದ್ರಿಂದ ನಾವು ಈ ಪಾರಮಾರ್ಥಿಕ ಜ್ಞಾನವನ್ನು ಹೊಂದೋದು ಭಾರಿ ಕಷ್ಟ, ಭಾರಿ ಕಷ್ಟ. ಏನಪ್ಪ ಇದು ಭಾರಿ ಕಷ್ಟ? ಆಶ್ಚರ್ಯೋ ವಕ್ತ. ಆದರೂ ಇಂತಹ ತತ್ವವನ್ನು ತಿಳಿಸಿ ಹೇಳುವಂತಹ ಸ್ಥೈರ್ಯವನ್ನು ಹೊಂದಿದ್ದಾನೆ, ಆತ್ಮವಿಶ್ವಾಸವನ್ನು ಹೊಂದಿದ್ದಾನೆ ಯಾರು? ಆಚಾರ್ಯ. ಆಚಾರ್ಯ ವಕ್ತ. ಆಮೇಲೆ ಅಸ್ಯ ಕುಶಲ ಲಬ್ಧ. ಈ ಜ್ಞಾನವನ್ನು ಯಾವನು ಪಡ್ಕೋತಾನೋ ಅವನು ಕುಶಲ, ಅವನು ಸೂಕ್ಷ್ಮಗ್ರಾಹಿ, ಅವನು ಜಾಣ, ಭಾರಿ ಜಾಣ ಅವನು. ಈ ಜ್ಞಾನವನ್ನು ಯಾವನು ಪಡಿತಾನೆ ಅವನು ಭಾರಿ ಜಾಣ. ಯಾವನು ಈ ಜ್ಞಾನವನ್ನು ಕೊಡ್ತಾನೆ? ದೊಡ್ಡ ಆಶ್ಚರ್ಯ, ಭಾರಿ ದೊಡ್ಡ ಆಶ್ಚರ್ಯ. ಏ ಹುಚ್ಚ ಬಾಯಿಲೆ, ಇದು ಆಂಡ್ರಾಯ್, ಇದು ಎಂಡ್ರಾಯ್, ಇದನ್ನು ಪ್ರಯೋಗ ಮಾಡೋ ಕ್ರಮನ ಬೇರೆ, ಬಾಯಿಲಿ ಇದು ಮತ್ತೊಂದು, ಇದನ್ನು ಪ್ರಯೋಗ ಮಾಡೋ ಕ್ರಮನ ಬೇರೆ. ಈ ರೀತಿ ಮೊಬೈಲು ಎಲ್ಲ ಎಲ್ಲ ಎಲ್ಲ ಮೊಬೈಲ್ನಾಗೂ ಒಂದೇ ಮೆಥಡ್ ಇರೋದಿಲ್ಲ, ಎಲ್ಲ ತಿಳಿಸಿ ಹೇಳ್ಬೋದು. ಇದು ಏನು ಧಾರೆ ಆಶ್ಚರ್ಯ ಅಲ್ಲ, ಇದೇನು ಆಶ್ಚರ್ಯ ಅಲ್ಲ. ಆದರೆ ಆತ್ಮನನ್ನು ತಿಳಿಸಿ ಹೇಳ್ತಾನೆ ನೋಡು, ಏನು ಆಶ್ಚರ್ಯ. ಅಬ್ದುಲ್ ಕಲಾಂ ಕೂತ್ಕೊಂಡು ಕೇಳ್ತಾನೆ, ಅಮಿತಾಬ್ ಬಚ್ಚನ್ನು ಕೇಳ್ತಾನೆ, ಪದ್ಮ ಸುಬ್ರಹ್ಮಣ್ಯಂ ಕೂಡ ಕೇಳ್ತಾಳೆ, ಭೀಮಸೇನ್ ಜೋಶಿನೂ ಕೇಳ್ತಾನೆ. ಎಲ್ಲ ಕ್ರಾಸ್ ಸೆಕ್ಷನ್ದೊಳಗಿನ ಮಹಾನ್ ಮಹಾನ್ ವ್ಯಕ್ತಿಗಳು ದರಿದ್ರ ಮತ್ತು ಶ್ರೀಮಂತ ಅನ್ನುವಂಥ ಭೇದ ಇಲ್ಲದೆ, ಚಿಕ್ಕ ವಯಸ್ಸು ದೊಡ್ಡ ವಯಸ್ಸು ಅನ್ನೋ ಭೇದ ಇಲ್ಲದೆ ಪ್ರತಿಯೊಬ್ಬರು ಕೂತ್ಕೊಂಡು ಕೇಳಲಿಕ್ಕೆ ಇವನು ಅರ್ಹತೆಯನ್ನು ಪಡೆದಿದ್ದಾನೆ. ಅವರು ಕೇಳಲಿಕ್ಕೆ ಇವನು ಅರ್ಹತೆ ಪಡೆದಿದ್ದಾನೆ, ಯಾಕೆಂದರೆ ಅವ್ರಿಗೆಲ್ಲರಿಗೂ ಕನ್ವಿನ್ಸ್ ಮಾಡಬೇಕಲ್ಲ. ಆಶ್ಚರ್ಯ ಕುಶಲ ಕಠೋಪನಿಷತ್ ಕುಶಲ ಆಶ್ಚರ್ಯ. ಎಲ್ಲ ವಕ್ತ ವಕ್ತ ಆಶ್ಚರ್ಯ ಕುಶಲಸ್ಯ ಲಬ್ಧ. ಪಡ್ಕೊಂಬೋದು, ಪಡ್ಕೊಂಡವರು ಅದನ್ನು ಕೂತ್ಕೊಂಡು ಯಾರು ಪಡ್ಕೋತಾರೋ ಅವರು ಕೂಡ ಆಶ್ಚರ್ಯ. ಇತಿ ಶ್ರುತಿ 339 ಅಸ್ತಿ ನಾಸ್ತಿ ಇತಿ ಆದಿ ಸೂಕ್ಷ್ಮ ವಿಷಯ ಅಪಿ ಪಂಡಿತಾನಾಂ ಗ್ರಹಾಃ ಭಗವತಃ ಪರಮಾತ್ಮನಃ ಆವರಣ ಇವ. ಏನು ಸರ್ ನೀವೇನೋ ಇದು ಭಾರಿ ಕಷ್ಟ ತಿಳ್ಕೊಬೋದು ಹಾಗೆ ಹೀಗೆ ಅಂಥೇಳಿ ನೀವು ಭಾರಿ ದೀರ್ಘವಾದಂತಹ ಕಚ್ಚೆ ಕಟ್ಕೊಂಡು ಸೊಂಟ ಬಿಕ್ಕೊಂಡು ನೀವು ಇಷ್ಟು ಘಂಟಾಘೋಷವಾಗಿ ಹೇಳ್ತೀರಿ, ಆದರೆ ಏನು ನಡೆದದ ಹೊರಗೆ ಮಲಗೊಂದು ಗುರುಕುಲದ ಹೊರಗೆ ಹೋದ್ಕೊಳ್ಳಿ, ಅಲ್ಲಿ ಏನು ನಡೆದದ ಅಂತ ನಿಮಗೆಂದ್ರೆ ಲಕ್ಷದೇನು ನಿಮಗೆ ಏನಪ್ಪಾ ಏನು ನಡೆದದ ಲಕ್ಷದಿ ಅಲ್ಲಿ ಏನು ನಡೆದದ ಅಂತಂದರೆ, ಒಬ್ಬನು ಭಗವಂತ ಇದ್ದಾನ ಅಂತಾನೆ, ಒಬ್ಬನು ಭಗವಂತ ಇಲ್ಲ ಅಂತಾನೆ, ಒಬ್ಬನು ಭಗವಂತ ಇದ್ದೂ ಇಲ್ಲ ಅಂತಾನೆ, ಒಬ್ಬನು ಇಲ್ಲೇ ಇಲ್ಲ ಅಂತಾನೆ, ಒಬ್ಬನು ಶೂನ್ಯ ಅಂತಾನೆ, ಒಬ್ಬನು ಕ್ಷಣಿಕ ಅಂತಾನೆ. ಒಬ್ಬೊಬ್ಬರು ಒಂದೊಂದು ರೀತಿ ಫಿಲಾಸಫಿಯನ್ನು ಮಾತಾಡ್ಲಿಕ್ಕತ್ತಾರೆ. ಹೊರಗಡೆ ಹೋಗಿ ಕೇಳ್ರಿ, ನೀವು ಹೇಳ್ತೀರಿ ಇದನ್ನು ತಿಳ್ಕೊಂಬೋದು ಭಾರಿ ಕಷ್ಟ, ಆದರೂ ಕೂಡ ತಿಳಿಸಿ ಹೇಳಲಿಕ್ಕೆ ಆಚಾರನ ಅವಶ್ಯಕತೆ ಇದೆ ಅಂತ ನೀವು ಹೇಳ್ತೀರಿ ಅನ್ನೋ ಒಂದು ಸಂದೇಹವನ್ನು ಎತ್ಕೊಂಡಿದ್ದಾರೆ 339 ಅಸ್ತಿ ನಾಸ್ತಿ ಇತಿ ಆದಿ ಸೂಕ್ಷ್ಮ ವಿಷಯ ಅಪಿ ಪಂಡಿತಾನಾಂ ಗ್ರಹಾಃ ಭಗವತಃ ಪರಮಾತ್ಮನಃ ಆವರಣ ಇವ. ಇವುಗಳೇ ನಾನು ಇದೆಲ್ಲರ ತಾತ್ಪರ್ಯ ಒಂದು ವಾಕ್ಯದ ಹೇಳ್ತೀನಿ. ಭಗವಂತನನ್ನ ವಿಷಯವನ್ನಾಗಿಟ್ಕೊಂಡು ಯಾರು ಏನೇ ಹೇಳಿದರೂ ಕೂಡ ಅದು ಆವರಣ, ಅದು ಅಜ್ಞಾನ, ಅದು ಅವಿವೇಕ. ತಾತ್ಪರ್ಯ ಒಂದೇ ಶಬ್ದ ಹೇಳ್ಬಿಡ್ತೀನಿ. ಭಗವಂತನನ್ನ ಪರಮಾತ್ಮ ತತ್ವವನ್ನ ಪಾರಮಾರ್ಥಿಕ ತತ್ವವನ್ನ ವಿಷಯವನ್ನಾಗಿಟ್ಕೊಂಡು ಯಾರು ಏನೇ ಹೇಳಿದರೂ ಕೂಡ ಅದಷ್ಟು ಆವರಣ. ಪಾರಮಾರ್ಥಿಕ ತತ್ವ ಜೀವ ಈಶ್ವರ ಐಕ್ಯ ಪರಬ್ರಹ್ಮ ಅರಿವು ಚೈತನ್ಯ ಸಚ್ಚಿದಾನಂದ ಕೇವಲ ನಿತ್ಯ ಶುದ್ಧ ಬುದ್ಧ ಮುಕ್ತ ಅನಂತ ಆನಂದವನ್ನು ಮಾತ್ರ, ಇದು ಪಾರಮಾರ್ಥಿಕ ಜ್ಞಾನ. ಇದು ಒಂದೇ. ಇದನ್ನು ಬಿಟ್ಟುಕೊಟ್ಟು ಇದನ್ನೇನೆ ಒಂದು ವಿಷಯ ಅಂತ ಹೇಳ್ತಾರೆ. ವಿಷಯ ಅಂದ್ರೇನು? ವಸ್ತು, ಪದಾರ್ಥ, ಘಟನೆ, ಗುಣ, ಕ್ರಿಯಾ, ಅವತಾರ. ಒಬ್ಬನೇ ಅವತಾರ ಧರಿಸಿದ್ರು ಕೂಡ, ಒಬ್ಬನೇ ವಿಷ್ಣು ಇಷ್ಟು ಅವತಾರ ಧರಿಸಿದ್ರು ಕೂಡ ಒಂದೊಂದು ಅವತಾರದ ಗುಣ ಬೇರೆ ಬೇರೆ. ಅದು ರಾಮನ ಗುಣ ಕೃಷ್ಣನಲ್ಲಿಲ್ಲ, ಕೃಷ್ಣನ ಗುಣ ರಾಮನಲ್ಲಿಲ್ಲ. ಕೃಷ್ಣ ಲೀಲಾ ವಿನೋದಿ, ರಾಮ ನಮ್ಮ ನಿಮ್ಮಂತೆ ಮಹಾ ದುಃಖಿ. ಮರ್ಯಾದೆ ವಾಮನಾತಾರದಲ್ಲಿಯ ಗುಣವೇ ಬೇರೆ, ಪರಶುರಾಮನಿರುವಂತಹ ಗುಣವೇ ಬೇರೆ, ಶ್ರೀರಾಮಚಂದ್ರನಂತಹ ಗುಣವೇ ಬೇರೆ. ಎಷ್ಟೇ ಪೌರಾಣಿಕವಾಗಿರಲಿ, ಸೈದ್ಧಾಂತಿಕ ವಿಚಾರಗಳು ಬಂದಾಗ ಕಾಂಪ್ರಮೈಸ್ ಆಗಬಾರ್ದು, ಆಗಬಾರ್ದು. ಸ್ಪಷ್ಟತೆ ಇದ್ದವರು ಎಂದು ಕಾಂಪ್ರಮೈಸ್ ಆಗುತ್ತಾರೆ. ಅಡ್ಜಸ್ಟ್ ಮಾಡ್ಕೊಳ್ರಿ ಅಂತ ಯಾರು ಹೇಳ್ತಾರೆ? ಲೇ, 2000 ಮಾತಾಡಿದ್ದಿಲ್ಲನ, ಬರೀ 200 ತಂದಿಟ್ಟಿಲ್ಲ, ಹೆಂಗಾರು ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ರಿ. ಎರಡು ಕೊಡೋದು ತಪ್ಪು, 2000 ಕೊಡೋದು ತಪ್ಪು ಅನ್ನುವ ಕ್ಲಾರಿಟಿ ಎನ್ನುವ ಸ್ಪಷ್ಟತೆ ಯಾರಿಗಿಲ್ಲವೋ ಅವ್ರು ಮಾತ್ರ ಅಡ್ಜಸ್ಟ್ ಮಾಡ್ಕೊಡ್ರಿ ಅಂತ ಶಬ್ದ ಒಬ್ಬ ಮಾಡ್ತಾರೆ. ಕೈಲಾಗದೆ ಇದ್ದವರಲ್ಲ. ಸ್ಪಷ್ಟ ಇರಬೇಕು. ಪಾರಮಾರ್ಥಿಕ ಜ್ಞಾನದ ಸ್ಪಷ್ಟತೆ ಯಾರಲ್ಲಿ ಇಲ್ಲವೋ ಅವ್ರು ಈ ಪ್ರಕಾರವಾದ ಎಲ್ಲ ಅಸ್ಥಿ, ಒಬ್ಬನಂತಾನೆ ಅಸ್ಥಿ. ಅಸ್ಥಿ ಅಂದರೆ ಕಷ್ಟಕ್ಕೆ ಬರ್ತದೆ, ಏಕೆಂದರೆ ನಾಶಂ ಏತಿ ಅಸ್ಥಿ, ಭಗವಾನ್ ಅಸ್ಥಿ ನಾಶಂ ಏತಿ, ಅವನು ನಾಶವನ್ನು ಹೊಂದುತ್ತಾನೆ. ಏ ನಾಸ್ತಿ ಅಂತಾನೆ ಇಮಿಡಿಯೇಟ್ಲಿ ಇನ್ನೊಬ್ಬ ಬಂದು, ನಾಸ್ತಿ ಅನ್ನೋದು ತಪ್ಪಾಗ್ತದೆ. ನಾಸ್ತಿ ಅಂದ್ಬಿಟ್ರೆ ನೀನು ಇಲ್ಲ ಅಂತ ಸಿದ್ಧಾಗ್ತದೆ. ಭಗವಾನ್ ನಾಸ್ತಿ ಅಂತ ಯಾವ ಹೇಳ್ತಾನೆ, ಹೇಳುವವನು ಕೂಡ ನಾಸ್ತಿ ಅಂತ ಆಗ್ಬಿಡ್ತಾನೆ. ಆ ಭಾಸ ಆಯ್ತಲ್ಲ, ಅದನ್ನ ಅದು ಕೂಡ ತಪ್ಪು. ಅಸ್ಥಿ ಅಂತ ಒಬ್ರು, ನಾಸ್ತಿ ಅಂತ ಒಬ್ರು, ಇನ್ನು ಮೂರನೇದವರು ಅವ್ರು ನೋಟ್ ಮಾಡ್ಕೊಡ್ರಿ. ಮೂರನೇದವ್ರು ಯಾರು? ಅಸ್ಥಿ ನಾಸ್ತಿ, ಇದ್ದು ಇಲ್ಲದೆ ಇದ್ದವು. ಇಂತಹ ಅತ್ಯಂತ ಸೂಕ್ಷ್ಮ ಇನ್ನೂ ವಿವರ ಇನ್ನೂ ಅವ ಹೇಳ್ತು ಮತ್ತೆ ಹೇಳ್ತೀವಿ ಈ ಮುಂದಿನ ಶ್ಲೋಕ ಇರೋದು ಆ ವಿಷಯವಾಗಿ. ಸೊ ಇಂತಹ ಸೂಕ್ಷ್ಮ ವಿಚಾರಗಳನ್ನು ಕಂಪೌಂಡ್ ಹೊರಗಡೆ ಪಂಡಿತರು ಮಾತಾಡ್ಲಿಕ್ಕಿರ್ತಾರೆ. ಪಂಡಿತರು ಇಂಥ ಸೂಕ್ಷ್ಮ ವಿಷಯಗಳನ್ನು ಪಬ್ಲಿಕ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾತಾಡ್ತಾ ಇದ್ದಾರೆ. ಆ ಮಾತುಗಳನ್ನು ಕೇಳ್ತಾ ಕೇಳ್ತಾ ಇದ್ದರೆ ನೀವು ಏನು ಇದು ಪರಮಾರ್ಥ ಜ್ಞಾನ ಅಂದರೆ ಅದು ಇವ್ಯಾಪರೇಟ್ ಆಗಿಬಿಡ್ತದೆ. ಅಷ್ಟು ಆಳವಾಗಿ ಸೂಕ್ಷ್ಮ ವಿಚಾರಗಳನ್ನು ಈ ಪ್ರಕಾರವಾಗಿ ಅವ್ರು ಮಾತಾಡ್ತಾ ಇದ್ದಾರೆ. ಪಂಡಿತಾನಾಂ ಗ್ರಹ ಭಗವತಃ ಪರಮಾತ್ಮನಃ ಆವರಣ ಇವ ಕೇಳಪ್ಪ, ಅವ್ರ ಹಂಗೆ ಮಾತಾಡ್ತಾರಲ್ಲೋ ಅದು ಕೂಡ ಭಗವಂತನಿಗೆ ಆವರಣವೇ, ತೆರೆದಿಡೋವಲ್ಲ. ಅವು ಏನು ಮಾಡ್ತಾವೆ, ಭಗವಂತನನ್ನು ಮುಚ್ಚಾಕ್ತವೆ. ಪಂಡಿತ್ ಇಲ್ರಿ, ಪಂಡಿತರೇ ಮಾತಾಡ್ತಾರೆ. ಪಂಡಿತರು ಮಾತಾಡಿದ್ರೆ ಏನಾಯಿತು? ಇಲ್ಲ, ಅವರೆಲ್ಲ ಸಂಸ್ಕೃತ ತಜ್ಞರು, ಭಾಷಾ ತಜ್ಞರು. ಆದರೆ ಏನಾಯಿತು? ನಾನು ಹೇಳಿದೆ ಒಂದೇ ಮಾತಿನೊಳಗೆ ನಿಮಗೆ ಕೇಳಿಸ್ಲಿಲ್ಲ ಅಂತ ಕಾಣಿಸ್ತದೆ. ಪಾರಮಾರ್ಥಿಕ ತತ್ವವನ್ನು ಒಂದು ವಿಷಯವನ್ನಾಗಿ ಯಾರು ಮಾತಾಡ್ತಾರೋ ಅದು ಎಲ್ಲ ಎಲ್ಲ ಆವರಣವೇ, ಎಲ್ಲ ಆವರಣವೇ. ವಿಷಯ ಅಂದರೆ ಗೊತ್ತಾಯ್ತಲ್ಲೋ, ಶಬ್ದ ಸ್ಪರ್ಶ ರೂಪ ಸುಗಂಧ ವಸ್ತು ಪದಾರ್ಥ ಘಟನೆ. ಭಗವಂತನು ಒಂದು ಘಟನೆಯನ್ನಾಗಿ ಉಪಯೋಗ ಮಾಡ್ತಾರೆ ಇವರು. ಅವತಾರ ಧರಿಸಿದನು ಘಟನೆ. ವೇದಾಂತವೂ ಕೂಡ ಇದನ್ನು ಮಾತಾಡ್ತದೆ, ಪ್ರಾದಿಭಾಸಿಕವಾಗಿ ಮಾತಾಡ. ಆ ಪ್ರಾದಿಭಾಸಿಕ ಸಿದ್ಧಾಂತವನ್ನು ಎದುರಿಗಿಡಬೇಕಾದ್ರೆ ಎಷ್ಟು ಕಷ್ಟ ಪಡಬೇಕಾಗ್ತದೆ, ಎಷ್ಟೊಂದು ತಿಳುವಳಿಕೆಯನ್ನು ಹೊಂದಬೇಕಾಗ್ತದೆ. ಅಷ್ಟೆಲ್ಲ ತಿಳುವಳಿಕೆ ಮಧ್ಯದಲ್ಲಿ ನಾವು ಅದನ್ನು ಇಡ್ತೇವೆ. ಏನು ಪ್ರಾದಿಭಾಸಿಕ, ಅದನ್ನು ತಿಳಿಸಬೇಕಾದ್ರೆ ಅವನಿಗೆ ನಾವು ವ್ಯಾವಹಾರಿಕ ಪಾರಮಾರ್ಥಿಕ ಈ ಶಬ್ದಗಳನ್ನು ತಿಳಿಸಿರಬೇಕು. ಆ ಶಬ್ದ ತಿಳಿಸ್ಬೇಕು ಅಂತಂದರೆ ಸ್ವಪ್ನ ಜಾಗೃತ ಅವನು ತಿಳಿಸಿರಬೇಕು. ಅವನು ತಿಳಿಸಬೇಕು ಅಂದರೆ ಮಾಂಡುಕ್ಯ ಉಪನಿಷತ್ತು ಮುಗಿಸ್ಬೇಕು, ಮಾಂಡುಕ್ಯ ಕಾರಿಕ ಮುಗಿಸ್ಬೇಕು. ಯಾವುದೂ ಸುಲಭ ಇಲ್ಲ. ಇವನು ಏನು ಈ ಪಂಡಿತರು ಮಾತಾಡ್ತಾ ಇದ್ದಾರೆ, ಪರಮಾತ್ಮನಃ ಆ ಪರಮಾತ್ಮನನ್ನು ಮುಚ್ಚಿ ಹಾಕಲಿಕ್ಕೆ ಇನ್ನೂ ಲಭ್ಯ ಇದ್ದಂಥ ಅನೇಕ ಮುಚ್ಚಳಿಕೆಗಳು. ಪಂಡಿತರ ಪ್ರತಿಯೊಂದು ಮಾತಿಗೂ ಕೂಡ ಅದು ಭಗವಂತನ ಮುಚ್ಚಿ ಹಾಕಲಿಕ್ಕೆ ಮುಚ್ಚಳಿಕೆ. ಬಾ ಬಾ ಬಾ ಬಾ, ಆಯ್ತಪ್ಪ ಅವ್ರದ್ದು ಕೂಡ ಮುಚ್ಚಳಿಕೆನಾ, ಅವ್ರದೇ ಮುಚ್ಚಳಿಕೆ. ಪಾಪದ್ದು ಈ ಮೂಢ ಜನರು, ಇವರು ಎಷ್ಟು ಈ ಎಷ್ಟು ಮುಚ್ಚಳಿಕೆ ಹಾಕಿರ್ಬೋದು. ಹೌದೇ, ಕಿಮುತ ಮೂಢ ಜನಾಂ ಬುದ್ಧಿ ಲಕ್ಷಣ ಇತ್ತೇವಂ ಅರ್ಥಂ ಪ್ರದರ್ಶಯನ್ ಆಹ. ಇಂತಹ ಪಂಡಿತರ ಬುದ್ಧಿನೇ ಇಷ್ಟು ಮುಚ್ಚಳಿಕೆಯಿಂದ ಕೂಡಿರುವಾಗ ಪಾಪದ ಈ ಅಮಾಯಕ ಜನರಿದ್ದಾರಲ್ವೋ, ಮೂಢ ಜನರಿದ್ದಾರಲ್ಲೋ, ಇವರ ಬುದ್ಧಿ ಲಕ್ಷಣ ಹೆಂಗಿರ್ಬೋದು? ಅವರ ಬುದ್ಧಿನೇ ಮುಚ್ಚಿ ಹಾಕಿದೆ, ಇನ್ನು ಇವರ ಬುದ್ಧಿ ಹೆಂಗಿರ್ಬೋದು? ಈ ಶಿಷ್ಯ ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ವಿಚಾರ ಮಾಡಪ್ಪ. ಇತ್ತೇವಂ ಅರ್ಥಂ ಪ್ರದರ್ಶನ, ಈ ಅರ್ಥವನ್ನು ಇನ್ನೂ ಸ್ಪಷ್ಟಪಡಿಸಲಿಕ್ಕಾಗಿ ಈ ಮುಂದಿನ ಶ್ಲೋಕ ಬಂದಿದೆ. ಅಸ್ತಿ ನಾಸ್ತಿ, ಅಸ್ತಿ ನಾಸ್ತಿ ಇತಿ ಕೂಡಿ ಹೇಳಬೇಕು. ಅಸ್ತಿ ನಾಸ್ತಿ, ಅಸ್ತಿ ಅಸ್ತಿ ಅಸ್ತಿ ನಾಸ್ತಿ ಅಸ್ತಿ ನಾಸ್ತಿ ಇತಿ ಅಸ್ತಿ ನಾಸ್ತಿ ಅಸ್ತಿ ನಾಸ್ತಿ ಇತಿ ನಾಸ್ತಿ ನಾಸ್ತಿ ಇತಿ ವಾ ಪುನಃ ನಾಸ್ತಿ ನಾಸ್ತಿ ಇತಿ ವಾ ಪುನಃ ಚಲಸ್ಥಿರೋ ಭಯಾಭಾವೈಹಿ ಚಲಸ್ಥಿರೋ ಭಯಾಭಾವೈಹಿ ಆವೃಣೋತ್ತೇವ ಬಾಲಿಶಃ ಆವೃಣೋತ್ತೇವ ಬಾಲಿಶಃ ಅಸ್ತಿ ನಾಸ್ತಿ ಅಸ್ತಿ ನಾಸ್ತಿ ಇತಿ ಅಸ್ತಿ ನಾಸ್ತಿ ಅಸ್ತಿ ನಾಸ್ತಿ ಇತಿ ನಾಸ್ತಿ ನಾಸ್ತಿ ಇತಿ ವಾ ಪುನಃ ಚಲಸ್ಥಿರೋ ಭಯಾಭಾವೈಹಿ ಆವೃಣೋತ್ತೇವ ಬಾಲಿಶಃ ಅಸ್ತಿ ಈಶ್ವರಃ ಅಸ್ತಿ ಭಗವಾನ್ ಅಸ್ತಿ ನಾಸ್ತಿ ಭಗವಾನ್ ನಾಸ್ತಿ ಇನ್ನೊಬ್ಬನು ಅಸ್ತಿ ನಾಸ್ತಿ ಇದ್ದೂ ಇಲ್ಲದಂಗಿದ್ದಾನೆ ಇತಿ ಮತ್ತೊಬ್ಬನು ನಾಸ್ತಿ ನಾಸ್ತಿ ಟೋಟಲಿ ನಾನ್ ಎಕ್ಸಿಸ್ಟೆಂಟ್ ಅವನು ಇಲ್ಲವೇ ಇಲ್ಲ ಇಷ್ಟು ಇಷ್ಟು ಇಷ್ಟು ಥರ ಮಾತಾಡೋರು ಇದ್ದಾರೆ ಭಗವಾನ್ ಅಸ್ತಿ ಅಂತ ಹೇಳ್ತಾನೆ ಹಾಗಾದರೆ ಮದು ಸಾಯ್ತದೇನಪ್ಪ ಅಂತ ಕೇಳಿದ್ರೆ ಸಾಯ್ದಿಲ್ಲ ಅಂತಾನೆ ಯಾವಾಗ ಭಗವಾನ್ ಅಸ್ತಿ ಅಂತಲೇ ಹೇಳ್ತೀಯ ಅದ್ರ ಜೊತೆಗೆ ಎಲ್ಲ ವಿಕಾರನೂ ಒಪ್ಕೋಬೇಕಾಗ್ತದೆ ನಾನು ಅಸ್ತಿ ಒಪ್ಕೋತೀನಿ ಆದರೆ ವಿಕಾರ ಒಪ್ಕೊಂಬುದಿಲ್ಲ ಅಂದ್ರೆ ನಡೆಯೋದಿಲ್ಲ ಆವಾಗ ಅವನು ಫೇಲ್ ಆಯಿತು ಅಸ್ತಿ ತಕ್ಷಣ ಇವನು ಉಳ್ಬರ್ತಾನೆ ಏ ಭಗವಾನ್ ನಾಸ್ತಿ ಅಂತ ಭಗವಾನ್ ನಾಸ್ತಿ ಅಂತ ಯಾರು ಹೇಳ್ತಾರೆ ನಾನು ಹೇಳ್ತೀನಿ ನೀನು ಅಸ್ತಿನಾ ನಾಸ್ತಿನಾ ನೀನು ಅಸ್ತಿ ಹಾಗಾದ್ರೆ ಒಂದು ಕೆಲಸ ಮಾಡು ನೀ ನಾಸ್ತಿ ಆಗಂತೂ ಅಸ್ತಿ ಹೇಳಿ ಬರೋದಿಲ್ಲ ನೀ ಅಸ್ತಿ ಆದಮೇಲೆ ಭಗವಾನ್ ಅಸ್ತಿ ಅಂತ ಹೇಳೋ ಎರಡೆರಡು ಅವಶ್ಯಕತೆ ಬೀಳೋಂಗಿಲ್ಲ ಅವನದು ಫೇಲ್ ಆಯಿತು ಅಸ್ತಿ ಫೇಲ್ ಆಯಿತು ನಾಸ್ತಿ ಫೇಲ್ ಆಯಿತು ಇನ್ನು ಮೂರನೇದವ್ರದ್ದು ಮೂರನೇದವ್ರದ್ದು ಅಸ್ತಿ ನಾಸ್ತಿ ಇದ್ದು ಇಲ್ಲ ನಾಲ್ಕನೇದವನು ನಾಸ್ತಿ ನಾಸ್ತಿ ಮತ್ತೊಬ್ಬನಂತಾನೆ ಭಗವಾನ್ ಚಲಹ ಏ ಚಲ ಅಲ್ಲ ಭಗವಾನ್ ಸ್ಥಿರ ಒಬ್ಬನಂತಾನೆ ಸ್ಥಿರ ಇನ್ನೊಬ್ಬನಂತಾನೆ ಇಬ್ಬರು ಜಗಳ ಬೇಡ್ರಿ ಉಭಯ ಅವನು ಚಲಿಸುತ್ತಾನೆ ಸ್ಥಿರವಾಗೂ ಇದ್ದಾನೆ ಉಭಯ ಮತ್ತೊಬ್ಬನಂತಾನೆ ಭಗವಾನ್ ಅಭಾವ ಇದಾನೆ ಎಲ್ಲೂ ಸಿಗೋದಿಲ್ಲ ಅಭಾವ ಇತಿ ಬಾಲಿಶಃ ಎಲ್ಲ ಮಕ್ಕಳಂತೆ ಮಾತಾಡ್ತಾರೆ ಇವರೆಲ್ಲ ಹಾಂ ಶಬ್ದ ಇದು ಸಂಸ್ಕೃತ ಶಬ್ದ ಬಾಲಿಶ್ ಇಂಗ್ಲೀಷ್ ನೋಗದೆ ಬಾಲಿಶ್ ಹಾಂ ಬಾಲಿಶಃ ಏನು ಬಾಲಿಶಃ ಬಂದ ಬುದ್ಧಿ ಮೈಲ ಮಂದ ಬುದ್ಧಿ ಅವರು 340 ಅಸ್ತಿ ಆತ್ಮ ಅಸ್ತಿ ಆತ್ಮ ಇತಿ ಇತಿ ವಾದಿ ವಾದಿ ಕಶ್ಚಿತ್ ಪ್ರತಿಪದ್ಯತೆ ಕಶ್ಚಿತ್ ಪ್ರತಿಪದ್ಯತೆ ನಾಸ್ತಿ ಇತಿ ನಾಸ್ತಿ ಇತಿ ಅಪರಃ ಅಪರಃ ವೈನಾಶಿಕಃ ವೈನಾಶಿಕಃ ಅಸ್ತಿ ನಾಸ್ತಿ ಇತಿ ಅಸ್ತಿ ನಾಸ್ತಿ ಇತಿ ಅಪರಃ ಅಪರಃ ಅರ್ಧವೈನಾಶಿಕಃ ಅರ್ಧವೈನಾಶಿಕಃ ಸದ್ ಅಸದ್ವಾದಿ ಸದ್ ಅಸದ್ವಾದಿ ದಿಗ್ವಾಸಾಃ ದಿಗ್ವಾಸಾಃ ಇಷ್ಟು ಥರ ಇದ್ದಾರೆ ನೋಡು ಅಸ್ತಿ ಆತ್ಮ ಇತಿ ವಾದಿ ಹೌದಾ ಭಗವಂತನು ಆತ್ಮ ಪರಮಾತ್ಮನು ಇದ್ದಾನೆ ಅಂತ ಕೆಲವರು ಪ್ರತಿಪಾದಿಸಿದ್ದಾರೆ ಇನ್ನು ಕೆಲವರು ನಾಸ್ತಿ ಇತಿ ಅಪರಹ ಅವನು ಭಗವಂತನು ಇಲ್ಲ ಅಂತ ಅಪರಹ ಅಪರ ಅಂದರೆ ಬೇರೆ ಇನ್ನೊಬ್ಬರು ಬೇರೆ ಇನ್ನೊಬ್ಬರು ಆತ್ಮ ನಾಸ್ತಿ ಆತ್ಮ ನಾಸ್ತಿ ಅಂದ್ರೇನು ಅವರು ವೈನಾಶಿಕರು ಬ್ರಾಕೆಟ್ ಬರ್ಕೊಂಡು ಅಂಡರ್ಲೈನ್ ಹಾಕಿ ಏನು ಅಂಡರ್ಲೈನ್ ಹಾಕಬೇಕು ಹಾಂ ನಾಸ್ತಿಕರು ವೈನಾಶಿಕರು ಯಾರು ಅಂದರೆ ನಾಸ್ತಿಕರು ನಾಸ್ತಿಕರು ಯಾಕೆ ಅಂತಂದರೆ ಅವರು ಪರಮಾತ್ಮ ಇಲ್ಲ ಅಂತ ಹೇಳ್ತಾರೆ ಇನ್ನು ಇವ್ರು ವೈನಾಶಿಕರಾದ್ರ ಇನ್ನು ಅರ್ಧ ವೈನಾಶಿಕ. ಅರ್ಧ ವೈನಾಶಿಕರು ಯಾರು? ಅಸ್ತಿ ನಾಸ್ತಿ, ಇದ್ದಾನೆ ಆದರೆ ಇಲ್ಲ, ಇದ್ದಾನೆ ಆದರೆ ಇಲ್ಲ, ಅಸ್ತಿ ಇದ್ದಾನೆ ನಾಸ್ತಿ ಇಲ್ಲ, ಇದ್ದಾನೆ ಆದರೆ ಇಲ್ಲ. ಯಾರಿವರು? ಅರ್ಧ ವೈನಾಶಿಕ ಸತ್ ಅಸದ್ವಾದಿ ದಿಗ್ವಾಸಾಹ. ಇವರು ಸತ್ ಅಸದ್ವಾದಿ, ಸತ್ ಅಂದರೆ ಇರುವಿಕೆ, ಅಸತ್ ಅಂದರೆ ಇಲ್ಲದಿರುವಿಕೆ. ದಿಗೇವ ಎಸ್ ಎಂಬರ ದಿಗಂಬರ ಬರ್ಕೊಳ್ಳಿ. ಈ ಆಕಾಶವನ್ನೇ ತಮ್ಮ ಬಟ್ಟೆಯನ್ನಾಗಿ ಯಾರು ತೊಟ್ಟಿಕೊಂಡಿದ್ದಾರೋ ಅವರಿಗೆ ದಿಗಂಬರ ಅಂತ ಕರೀತಾರೆ. ಇಲ್ಲೇನು ದಿಕ್ವಾಸಾಹ ಅಂತ ಕರೀತಾರೆ. ಅದು ಸೇಮ್ ಅರ್ಥ. ದಿಗೇವ ಎಸ್ ಅಂಬರಹ ಅಂತ ಇದೆಯಲ್ವೋ, ದಿಕ್ಕನ್ನೇ ತನ್ನ ಬಟ್ಟೆಯನ್ನಾಗಿ ಅವನು ಹುಟ್ಟಿಕೊಂಡಿದ್ದಾನೆ. ವಾಸಿಸಿದ್ದಾನೆ ಅನ್ನುವ ಅರ್ಥದಿಂದ ಅವರು ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿ ದಿಕ್ಕನ್ನೇ ತನ್ನ ಬಟ್ಟೆಯನ್ನಾಗಿ ಹುಟ್ಟಿಕೊಂಡವನು ಹೇಗೆ ದಿಗಂಬರ ನೆನೆಸ್ಕೊಂಡಿದ್ದಾನೋ ಆಗ್ಬೋದು. ದಿಕ್ಕನ್ನೇ ತನ್ನ ಎಲ್ಲ ದಿಕ್ಕುಗಳನ್ನೇ ತನ್ನ ವಾಸವನ್ನಾಗಿ ಮಾಡಿಕೊಂಡು ದಿಗ್ವಾಸ. ಯಥಾ ದಿಗ್ ಅಂಬರ ತಥಾ ದಿಕ್ವಾಸ ಹಾಗನ್ಕೋರಿ. ಅರ್ಧವೈನಾಶಿಕರು ಸತ್ತು, ಭಗವಂತನು ಸತ್ತು ಅಂತ ಒಬ್ಬನಂತಾನೆ, ಭಗವಂತನು ಅಸತ್ತು ಅಂತ ಇನ್ನೊಬ್ಬವಾದಿ ಅಂತಾನೆ. ಯಾರಿವರು? ದಿಕ್ವಾಸಾಹ. ಇವರು ದಿಕ್ಕನ್ನೇ ತಮ್ಮ ವಾಸವನ್ನಾಗಿ ಮಾಡಿಕೊಂಡವರು ದಿಕ್ವಾಸಾಹ. ಅಂದರೆ ಇವರಿಗೆ ಇಂಥ ಸ್ಥಾನ ಅಂತ ಇಲ್ಲ. ದಿಗಂಬರರು ಅಂತ ಹೇಳ್ತಾರೆ, ಭಾಷಾಂತರ ಹೋಗಿ ದಿಗಂಬರರು ಅಂತ ಹೇಳ್ತಾರೆ ನೋಡ್ರಿ. ಸದ್ ಅಸದ್ವಾದಿಗಳಾದ ದಿಗಂಬರನು ಹ್ಞೂ ಇದೆ. ನಾನು ಅದನ್ನು ಹೇಳಿಕೊಡ್ತೀನಿ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ದಿಕ್ವಾಸಾಹ ಅಂದರೂ ಒಂದೇ, ದಿಗಂಬರ ಅಂದರೂ ಒಂದೇ. ಅದನ್ನು ನಾನು ನಿಮಗೆ ಹೇಳುವ ಪ್ರಯತ್ನ ಮಾಡಿದೆ. ನಾಸ್ತಿ ನಾಸ್ತಿ ಇತಿ ಅತ್ಯಂತ ಶೂನ್ಯವಾದಿ, ಟೋಟಲಿ ನಾನ್ ಎಕ್ಸಿಸ್ಟೆಂಟ್, ಇಲ್ಲೇ ಇಲ್ಲ. ನಾಸ್ತಿ ನಾಸ್ತಿ, ಇವ್ರು ಯಾರಿವರು? ಅತ್ಯಂತ ಶೂನ್ಯವಾದಿಗಳು. ಶೂನ್ಯವಾದಿಗಳು ಅಂತ ಶೂನ್ಯ ದರ್ಶನ ಅಂತ ಒಂದಿದೆಯಲ್ಲೋ, ಹಾಂ, ಲಿಂಗಾಯತಲ್ಲಿ ಶೂನ್ಯ ಪೀಠ ಅಂತ ಒಂದು ಹೌದಲ್ಲ, ಹಾಂ, ಶೂನ್ಯ ಪೀಠ. ಕೂತವ್ರು ಶೂನ್ಯರು, ಕೂಡಿಸಿದವ್ರು ಶೂನ್ಯರು, ಪೀಠನ ಶೂನ್ಯ, ಶೂನ್ಯ ಪೀಠಾಧೀಶ್ವರರು ಇರುತ್ತಾರೆ. ಐ ಡೋಂಟ್ ನೋ, ಇವ್ರಿಗೆಲ್ಲ ಮತ್ತು ಇವರೆಲ್ಲ ಕಾಶಿಯೊಳ ಸಂಸ್ಕೃತ ಕಲ್ತು ಬಂದವರು ಇವರು. ಏನು ಕಲ್ತರು, ಏನು ಕಲಿಸಿದ್ರು ಎಲ್ಲ ನೀವು ಯಾರು ಕೇಳಿರಿ? ಏ, ನಾವು ಕಾಶಿಯೊಳಗೆ ಕಲ್ತು ಬಂದಿವ್ರಿ. ನೀವು ಯಾರಿಗೆ ಕೇಳಿರಿ? ನಾವು ಕಾಶಿಯೊಳ 3 ವರ್ಷ ಇದ್ದೀವಿ, ನಾವು 7 ವರ್ಷ ಇದ್ದೀವಿ, ಕಾಶಿಯೊಳಗೆ ಕಲ್ತು ಬಂದಿವ್ರಿ. ಐ ಡೋಂಟ್ ನೋ, ಡುಕ್ರಿಂಗ್ ಕರಣೆ ಅಲ್ಲೇ ಬರೆದದ್ದು. ಇನ್ನೊಬ್ಬನು ಬಂದ ನೋಡ್ರಿ, ಇವನೇನಂತಾನೀಗ ಅಂತಾನೆ, ತತ್ರ ಅಸ್ಥಿಭಾವ ಚಲ ಘಟಾದಿ ಅನಿತ್ಯ ಲಕ್ಷಣತ್ವಾತ್. ಅವನಂತಾನೆ, ಅಸ್ಥಿ ಅಂತ ಯಾರು ಹೇಳ್ತಾರಲ್ಲ ಆ ವಿಷಯದಲ್ಲಿ ಭಗವತ್ಪಾದರು ಹೇಳ್ತಾರೆ ಅಸ್ಥಿ ಅನ್ನೋ ವಿಷಯದಲ್ಲಿ, ಅಸ್ಥಿ ಚಲ, ಅಸ್ಥಿ ಅದು ಹಾಗೇ ಇರೋದಿಲ್ಲ. ಭಗವಾನ್ ಅಸ್ಥಿ ಓಕೆ, ನಾವು ಎಕ್ಸೆಪ್ಟ್ ಮಾಡ್ತೀವಿ, ಆದರೆ ನಿಮ್ಮ ಭಗವಾನ್ ಚಲಹ ಬದಲಾಗ್ತಾ ಇರ್ತಾನೆ ಅರ್ಥ ಬಿತ್ತು. ಹಾ ಹೇಗಪ್ಪ ಉದಾಹರಣೆ ಕೊಡಿದ್ರೆ ಘಟಾದಿ ಅನಿತ್ಯ ಲಕ್ಷಣ, ಘಟ ಇದೆಯೋ ಇಲ್ಲೋ, ಘಟ ಅಸ್ತಿ ನಿತ್ಯ ಅಸ್ತಿ ಅನಿತ್ಯಮಸ್ತಿ ಅನಿತ್ಯಮಸ್ತಿ ಅನಿತ್ಯ ಇದ್ಮೇಲೆ ಅದು ಅಚಲವೋ ಚಲವೋ ಚಲ ಬಸ್. ಘಟಾದಿ ಅನಿತ್ಯ ಲಕ್ಷಣ ಚಲ ಅಸ್ತಿ ಭಾವ ಚಲ ಅಸ್ತಿ ಅಂತ ಹೇಳಿದರೆ ನಿಮ್ಮ ಭಗವಂತ ಏನಾಗ್ತಾನೆ ಚಲಿಸ್ತಾನೆ, ಅನಿತ್ಯ ಅಂತ ಸಿದ್ಧ ಆಗ್ತದೆ. ಅವ ಇನ್ನೊಬ್ಬ ಅಂತ ಹೇಳಿದ ನಾಸ್ತಿ ಭಾವ, ಅವ್ರ ಬಗ್ಗೆ ನೋಡೋಣ ಈಗ. ನಾಸ್ತಿ ಭಾವ ಸ್ಥಿರ ಸದಾ ಅವಿಶೇಷತ್ವಾತ್. ಇದು ಸ್ವಲ್ಪ ಯಾಕೆ ಸಮಂಜಸ ಅನ್ನಿಸ್ತದೆ? ನಾಸ್ತಿ ಭಾವ ಭಗವಂತನು ಇಲ್ಲ. ಈಗ ಯಾವ ಭಗವಂತನು ಇಲ್ಲವೇ ಇಲ್ಲವೋ ಅವನ ಪ್ರಥಮ ವಿಕಾರ ಯಾವುದು? ಓಕೆ, ದ್ವಿತೀಯ ವಿಕಾರ ಯಾವುದು? ಅವನ ಷಡ್ ವಿಕಾರಗಳು ಯಾವು ಅಂದ್ರೆ ಏನು ಇದರ್ಥ? ಯಾವುದನ್ನು ನೀವು ನಾಸ್ತಿ ಅಂತ ಹೇಳಿಬಿಡ್ತೀರೋ ಅದು ಸ್ಥಿರವಾಗಿರ್ತದೆ. ಯಾವುದನ್ನು ನೀವು ಅಸ್ಥಿ ಅಂತ ಹೇಳ್ತೀರೋ ಅದು ಚಂಚಲವಾಗಿರ್ತದೆ. ಯಾಕೆ ಹೀಗೆ ಹೇಳ್ತೀವಿ ಅಂತಂದರೆ, ಯಾವುದನ್ನು ನೀವು ನಾಸ್ತಿ ಅಂತ ಹೇಳ್ತೀರಿ ಅದು ಶೂನ್ಯ ಅಂತ ಅರ್ಥ. ಅದು ಯಾವತ್ತು ಶೂನ್ಯವೂ ಶೂನ್ಯವೂ ಯಾವತ್ತಿಗೂ ಶೂನ್ಯವೇ, ಸದಾ ಅವಿಶೇಷತ್ವ. ಅದರಲ್ಲಿ ಮತ್ತೆ ಯಾವ ವಿಶೇಷವೂ ಇಲ್ಲ. ಈಗ ಇನ್ನೊಬ್ರು ಬರ್ತಾನೆ, ಅವನೇನಂತಾನೆ, ಉಭಯಂ ಚಲಸ್ಥಿರ ವಿಷಯತ್ವಾತ್ ಸತ್ ಅಸದ್ಭಾವ. ಈ ಎಲ್ಲ ನೀವು ಚಲ ಸ್ಥಿರ ಅಂತ ನೀವು ಜಗಳಾಡಿಕೊಳ್ಳೋಕ್ಕಿಂತ ನಾವು ಹೇಳ್ತೇವೆ ಕೇಳಿ, ಸದ್ಭಾವ ಅಸದ್ಭಾವ ಸದ್ಭಾವ ಅಸದ್ಭಾವ. ಸದ್ಭಾವ ಅಂದ್ರೇನು? ಯಾವುದೇ ವಸ್ತುತ್ವವೋ ಅದರೊಳಗೊಂದು ಇರುವಿಕೆ ಅಂತ ಒಂದಿರ್ತದೆ, ಅದು ಸದ್ಭಾವ. ಅಸದ್ಭಾವ ಅಂದ್ರೇನು? ಇಲ್ಲದಿರುವಿಕೆ. ಯಾವ ಶ್ಲೋಕ ನಿಮಗೆ ಕೊಟ್ಟಿರದೇ ಇದು ಭಗವದ್ಗೀತೆಯಲ್ಲಿ? ನಾಸತೋ ವಿದ್ಯತೆ ಭಾವ ನಾ ಭಾವೋ ವಿದ್ಯತೆ ಸದಃ. ಅದನ್ನು ಆ ಕೋಟಿನೊಳಗೆ ಮಿಥ್ಯಾ ಅನ್ನೋದು ಸಿದ್ಧವಾಗಬೇಕಾಗ್ತದೆ. ಇಲ್ಲಿ ಹಾಗಿಲ್ಲ, ಇಲ್ಲಿ ಹಾಗಿಲ್ಲ. ಭಗವಂತನು ಸತ್, ಭಗವಂತನು ಅಸತ್. ಹೌದಾ? ಸತ್ ಅಸದ್ಭಾವ. ಮೂರನೇದು ಬಂದ ಈಗ ಅವಂತಾನೆ, ಸತ್ತು ಅಲ್ಲ ಅಸತ್ತು ಅಲ್ಲ, ಅಭಾವ ಅಭಾವ ಅತ್ಯಂತ ಅಭಾವ. ಅಭಾವ ಅಂದ್ರೇನು? ಇಲ್ಲವೇ ಇಲ್ಲ. ಯಾವ ಥರ ಇಲ್ಲ ಅದಕ್ಕೆ ಹೇಳ್ತಾರೆ, ಅತ್ಯಂತಿಕವಾಗಿ ಇಲ್ಲವೇ ಇಲ್ಲ, ಅತ್ಯಂತ ಅಭಾವ. ಈ ಪ್ರಕಾರ ಪ್ರಕಾರ ಚತುಷ್ಟಯಸ್ಯಾಪಿ ಪ್ರಕಾರ ಚತುಷ್ಟಯಸ್ಯಾಪಿ ತೈಹಿ ಏತೈಹಿ ಚಲ ಸ್ಥಿರ ಉಭಯ ಅಭಾವೈಹಿ. ಅವು ಮೂರಕ್ಕೆ ಮೂರು ನಂಬರ್ ಹಾಕೋ, ನಾಲ್ಕಕ್ಕೆ ನಾಲ್ಕು, ಚಲ ಸ್ಥಿರ ಅಭಯ ಸಾರಿ ಚಲ ಸ್ಥಿರ ಉಭಯ ಅಭಾವೈ. ಸದ್ ಅಸತವಾದಿ ವಾದಿ ಸರ್ವಃ ಅಪಿ ಭಗವಂತಂ ಆವೃಣೋತ್ತೀವ ಬಾಲಿಶಃ ಅವಿವೇಕಿ ಯೂಸ್ಲೆಸ್. ಇವರು ಹೇಳುವ ಇವೆಲ್ಲ ಹೇಳಿಕೆಗಳು ಕೂಡ ಭಗವಂತನನ್ನು ಮುಚ್ಚಿ ಹಾಕ್ತವೆ. ಆವೃಣೋತಿ ಭಗವಂತಂ ಆವೃಣೋತಿ, ಭಗವಂತನನ್ನು ಮುಚ್ಚಿ ಹಾಕ್ತವೆ. ಸತ್ ಅಂಥೇಳಿ ಅಸತ್ ಅಂಥೇಳಿ ಛಲ ಅಂಥೇಳಿ ಸ್ಥಿರ ಅಂಥೇಳಿ ಉಭಯ ಅಂಥೇಳಿ ಅಭಾವ ಅಂತಾದರೂ ಹೇಳಿ, ಈ ಅವಿವೇಕಿಗಳು ಈ ಮಂದಬುದ್ಧಿಯ ಜನರ ಈ ಹೇಳಿಕೆಗಳೆಲ್ಲ ಇವೇನು ಆ ಸಹಜ ಧರ್ಮದಿಂದ ಕೂಡಿದ ಧಾತು ಪ್ರಸಾದವಾದ ಸಹಜ ಧರ್ಮದಿಂದ ಕೂಡಿದ ಆತ್ಮನ ಇರುವಿಕೆಯನ್ನು ಮುಚ್ಚಿ ಹಾಕುತ್ತವೆ. ಎಲ್ಲರ ಹೇಳಿಕೆಗಳು ಮುಚ್ಚಿ ಹಾಕುತ್ತವೆ. ಓ ಯದ್ಯಪಿ ಪಂಡಿತ ಬಾಲಿಶ ಇವ ಏನು ಸರ್, ಕಾಶಿ ಪಂಡಿತರು ಸರ್ ಅವ್ರು ಹೇಳಿದ್ದು ಬಾಲಿಶ ಇವ. ಜಂಗನ್ಯಮಾನಾಹ ದದ್ಭ್ರಂಗಿಮಾನಾಹ, ನನ್ನಷ್ಟು ಕಲ್ತವ್ರು ಯಾರಿದ್ದಾರೆ ನಾ ತಿಳ್ಕೊಂಡೇನಿ, ನನಗೆ ಗೊತ್ತದ. ಈ ಸೃಷ್ಟಿ ಕರ್ತ, ಸೃಷ್ಟಿಕರ್ತ ನಮಗ ನಿಮಗೆ ಮಾತ್ರ ಜಾಗ ಕೊಟ್ಟಿಲ್ಲ, ಎಲ್ಲ ಜೀವರಾಶಿಗಳಿಗೂ ಅವಕಾಶ ಮಾಡಿಕೊಟ್ಟಿದ್ದಾನೆ ಸೃಷ್ಟಿಕರ್ತ. ಅವರು ಬದುಕಲಿ ಬಿಡು, ಅವ್ರು ಹೇಳ್ತಾರೆ ಅವ್ರಿಗೆ ಹೇಳ್ಕೋತ ಹೋಗಿ. ಮಜಾನ ಮಜಾ, ಭಾರತ ದೇಶದ ಇಲೆಕ್ಷನ್ನು ಮಜಾನ ಮಜಾ. ನೀವು ಒಳಗೆ ಒಂದಾಗಿ ನೋಡಬಾರ್ದು, ನೀವು ಹೊರಗೆ ಸಾಕ್ಷಿಯಾಗಿ ನೋಡಬೇಕು. ನೀವು ಬಿ ಜೆ ಪಿನೂ ಆಗಬಾರ್ದು, ಕಾಂಗ್ರೆಸ್ಸು ಆಗಬಾರ್ದು, ಇದು ಯಾವುದು ಆಗಬಾರ್ದು. ಮಜಾ ನೋಡ್ರಿ, ಈ ಸಲ ಹಿಂಗೆ ಮಜಾ ಬರ್ತದೆ ಅಂತಂದರೆ ವಾ ವಾ ವಾ. ಎಲ್ಲ ಎಲ್ಲ ಜೀವರಾಶಿ ಉಳಿಲಿ ಬಿಡು, ಬದುಕಲಿ. ಇಲ್ಲ ಅವ್ನು ಹಂಗೆ ಹೇಳಿಕತ್ತಾನೆ, ಹೇಳಿಬಿಡು. ಬಾಲಿಶಃ ಅವಿವೇಕಿ ಪಂಡಿತ್ರೀ, ಯದ್ಯಪಿ ಪಂಡಿತ ಬಾಲಿಶಃ ಇವ ಆಗು ಕೂಡ ಅವನು ಕೂಡ ಬಾಲಿಶನೇ. ಪರಮಾರ್ಥ ತತ್ವ ಅನವಬೋಧಾತ್. ಯಾಕೆ ನೀವು ಹೀಗೆ ಕರಿತೀರಿ ಪಂಡಿತರನ್ನು ಕೂಡ, ನೀವು ಅವಿವೇಕಿಗಳು ಅಂತ ಕರಿತಿರಲ್ಲ. ಇದು ನಮಗೇನು ಹುಚ್ಚನಾಯಿ ಕಡ್ದಿಲ್ಲ, ನಾವು ಹಂಗೆ ಹೇಳಬೇಕಾದ್ರೆ ಇಷ್ಟ ನೋಡ್ತೀವಿ. ಪಾರಮಾರ್ಥಿಕ ಆತ್ಮನನ್ನು ಇವನು ಒಪ್ಕೊಂಡಿದ್ದಾನೋ ಇಲ್ಲ. ಪರಮಾರ್ಥ ಅನವಬೋಧಾತ್. ಇವನು ಧಾರ್ಮಿಕ ಪರಮಾತ್ಮನ ಗುರುತಿಸಿದಾನೆ, ವ್ಯಾವಹಾರಿಕ ಪರಮಾತ್ಮನ ಗುರುತಿಸಿದಾನೆ. ಧಾರ್ಮಿಕ ಪರಮಾತ್ಮ ಅಂತಂದರೆ ಎಲ್ಲ ನಾನಾಭಿಗ ಯಜ್ಞ ಯಾಗ ಹೋಮಗಳು ಅಭಿಷೇಕ ಅರ್ಚನ ಇವೆಲ್ಲ ಧಾರ್ಮಿಕ ದೇವತೆ. ಶನಿದೇವರು ಲಕ್ಷ್ಮೀ ಎಲ್ಲ ಧಾರ್ಮಿಕ ದೇವತೆ. ವ್ಯಾವಹಾರಿಕ ದೇವತೆಗಳು ಅಂದರೆ ಎಲ್ಲಿ ವ್ಯವಹಾರ ನಡೀತದೋ, ಯಾ ದೇವರ ಪಕ್ಕದಲ್ಲಿ ವ್ಯವಹಾರ ನಡೀತದೋ ವ್ಯವಹಾರ. ಆದರೆ ಪಾರಮಾರ್ಥಿಕ ದೇವತ ಅವು ಹಿಂಗಿಲ್ಲೇ ಇಲ್ಲ, ಅವು ಕೇವಲ ಪಾರಮಾರ್ಥಿಕ ತತ್ವ. ಅದನ್ನು ಅವ ತಿಳಿದಿಲ್ಲಲ್ಲ. ತಸ್ಮಾತ್ ಬಾಲಿಶಃ ಕಿಮು ಸ್ವಭಾವ ಮೂಢಃ ಜನಃ ಇತಿ ಅಭಿಪ್ರಾಯಃ. ಏನಪ್ಪ ಅವ್ರನ್ನ ಸುಧಾರಣೆ ಮಾಡಬೇಕಲ್ಲ, ಸ್ವಭಾವದಿಂದಲೇ ಮೂಢರಾಗಿದ್ದಾರೆ. ಈ ಜನಾ ಸ್ವಭಾವ ಮೂಢ, ಸ್ವಭಾವದಿಂದಲೇ ಅವ್ರು ಮೂಢರಾಗಿದ್ದಾರೆ. ಪಾಪ ಏ ಹೆಂಗಿದ್ದಾರೆ ಇರಲಿ ಬಿಡು, ಸುಧಾರಣೆ ಮಾಡ್ತೀನಿ ಅಂತ ಮಾತ್ರ ಹೋಗಬೇಡ, ಇದು ಆಗೋದಿಲ್ಲ. ಜನಃ ಇತಿ ಅಭಿಪ್ರಾಯ, ಇದು ನಮ್ಮ ಅಭಿಪ್ರಾಯ ಅಂತ ಭಾಷ್ಯ ಮುಗಿಸ್ತಾ ಇದ್ದಾರೆ. ಕೇದೃಕ್ ಪುನಃ ಪರಮಾರ್ಥ ತತ್ವ ಯತ್ ಅವಬೋಧಾತ್ ಅಬಾಲಿಶಃ ಪಂಡಿತಃ ಭವತೀತಿ. ಆಹ ಯಾವ ರೀತಿ ಕೀದೃಕ್, ಯಾವ ರೀತಿ ಹಾಗಾದರೆ ಯಾವ ರೀತಿ ನಾವು ಪಾರಮಾರ್ಥಿಕ ತತ್ವವನ್ನು ಅರಿತುಕೊಂಡ್ರೆ ಅವನು ಬಾಲಿಶನಾಗೋದಿಲ್ಲ, ಪಂಡಿತನಾಗ್ತಾನೆ ಅನ್ನುವಂಥದ್ದು ನಮಗೆ ತಿಳಿಸಿಕೊಡ್ರಿ ಅಂತ ಕೇಳಿದ್ದೆ. ಆದರೆ ಆ ಉಪನಿಷತ್ತು ಹೇಳ್ತದೆ, ಆ ವಿಚಾರವನ್ನು ನಿನಗೆ ಹೇಳಿಕೊಡ್ತೀವಿ ಕೇಳು ಶಿಷ್ಯ. ಕೀದೃಕ್ ಪುನಃ ಪರಮಾರ್ಥ ತತ್ವ, ಪಾರಮಾರ್ಥಿಕ ತತ್ವವನ್ನು ಅರಿತುಕೊಂಡದ್ದಾದರೆ ಯತ್ ಅವಬೋಧಾತ, ಯಾವುದನ್ನು ಅರಿತುಕೊಂಡದ್ದಾದರೆ ಅವನು ಅಬಾಲಿಶನಾಗೋದಿಲ್ಲ, ಅದ್ರ ಬದಲು ಏನಾಗ್ತಾನೆ ಅವನು ಪಂಡಿತನಾಗ್ತಾನೆ, ಬಾಲಿಶನಾಗೋದಿಲ್ಲ. ಹಾಂ ಬಾಲಿಶನಾಗೋದಿಲ್ಲ. ಅದು ಮೊದಲು ಏನಾಗ್ತಾನೆ, ಅಬಾಲಿಶಃ ಭವತಿ, ಪಂಡಿತನಾಗ್ತಾನೆ. ಪಾರಮಾರ್ಥಿಕ ತತ್ವವನ್ನು ಯಾವ ಪ್ರಕಾರ ತಿಳ್ಕೋಬೇಕಾಗಾದ್ರೆ, ಅಸ್ಥಿ ಅಂತ ತಿಳ್ಕೊಂಡ್ರೆ ತಪ್ಪು, ನಾಸ್ತಿ ಅಂತ ತಿಳ್ಕೊಂಡ್ರೆ ತಪ್ಪು, ಛಲ ಅಂತ ತಿಳ್ಕೊಂಡ್ರೆ ತಪ್ಪು, ಸ್ಥಿರ ಶೂನ್ಯ ಅಂತ ತಿಳ್ಕೊಂಡ್ರೆ ತಪ್ಪು. ಹಾಗಾದ್ರೆ ಯಾವ ರೀತಿ ತಿಳ್ಕೋಬೇಕು ಆತ್ಮನನ್ನು, ಯಾವ ಆತ್ಮನನ್ನು ಇಂಥ ರೀತಿಯಲ್ಲಿ ತಿಳ್ಕೊಡ್ರಿ ಅಂತ ಹೇಳಿದ್ದಾದರೆ, ಆ ರೀತಿ ನಾವು ತಿಳ್ಕೊಂಡಿದ್ದಾದರೆ ಏನಾಗ್ತದೆ, ನಾವು ಅಬಾಲಿಷ್ಟರಾಗಿ ಉಳಿಯೋದಿಲ್ಲ, ನಾವು ಬಾಲಿಷ್ಟರಾಗಿ ಉಳಿಯೋದಿಲ್ಲ, ನಾವು ಪಂಡಿತರಾಗ್ತೀವಿ ಅಂದರೆ ಜ್ಞಾನಿಗಳಾಗ್ತೀವಿ ಅಂದರೆ ಆತ್ಮಜ್ಞಾನ ಅಂದರೆ ಮೋಕ್ಷ ನಮಗಾಗಲಿಕ್ಕೆ ಸಾಧ್ಯ. ಅವರ ಟಕ್ ಟಕ್ ಟಕ್ ಟಕ್ ಟಕ್ ಅರ್ಥಗಳು ಬಂದ್ಬೇಕು, ತಲೆಯಲ್ಲಿ ಯಾವುದು ಬಾಕಿ ಇರಬಾರ್ದು. ಓಕೆ, ಆವಾಗ ಅವರು ಈ ಮಾತನ್ನು ಹೇಳ್ತಾರೆ, ಕೋಟ್ಯಶ್ಚ ತಸ್ರ ಏತಾಸ್ತು ಗೃಹೈರ್ಯಾಸಾಂ ಸದಾವೃತಃ ಭಗವಾನಾಭಿರಸ್ಪೃಷ್ಟಃ ಭಗವಾನಾಭಿರಸ್ಪೃಷ್ಟಃ ಏನ ದೃಷ್ಟಸ್ಸ ಸರ್ವದೃಕ್ ಸರ್ವದೃಕ್. ತತ್ರ ಪಶ್ಯತು ಸಮಯಂ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ.